ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಈ ಹಾಡನ್ನ ನೀವೆಲ್ಲ ಹಾಡುವ ರೀತಿಯನ್ನ ಕೇಳ್ತಾ ಇದ್ರೆ ನನಗೆ ಪ್ರತಿದಿನವೂ ಈ ಶನಿವಾರವೇ ಇರಬಾರ್ದಾಗಿತ್ತೆ. ಯಾಕಾದರೂ ಆ ಭಾನುವಾರ ಬರಬೇಕು, ಯಾಕಾದರೂ ಬೇರೆ ವಾರಗಳೆಲ್ಲ ಬರಬೇಕೋ ಅನಿಸುತ್ತೆ. ಸಹಸ್ರಾರು ಜನ ಸೇರಿ ಒಕ್ಕೊರಳಿನಿಂದ ಈ ರೀತಿಲಿ ಭಜನೆ ಮಾಡ್ತು ಅಂತ ಹೇಳಿದ್ರೆ ಯಾವ ದೇವರಿಗೆ ತಾನೇ ಇಷ್ಟ ಆಗಲಿಕ್ಕಿಲ್ಲ. ಆ ದೇವರಿಗೆ ಮತ್ತೆ ಮತ್ತೆ ಈ ಮಾನವ ಜನ್ಮದಿಂದ ಬಂದು ಈ ಭಜನಾ ಈ ಸಭಾಂಗಣದಲ್ಲಿ ಕುಳಿತುಕೊಳ್ಬೇಕು ಅಂತ ಮನಸ್ಸಾಗಿಬಿಡುತ್ತೆ. ಇಷ್ಟೇ, ಈ ತರಹ ನಮ್ಮ ಸ್ವರ್ಗವನ್ನು ನಾವು ನಿರ್ಮಾಣ ಮಾಡಿಕೊಳ್ಬಹುದು. ಆದರೆ ಕಾರಣಾಂತರಗಳಿಂದ ನರಕವನ್ನೇ ನಿರ್ಮಾಣ ಮಾಡಿಕೊಂಡು ನರಳುತ್ತಾ ಇರ್ತೇವೆ. ಇರಲಿ, ಅದು ಬೇಕೋ ಏನೋ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಒಮ್ಮೆ ಮಥುರ ಬಾಬು ನನಗೆ ಹೇಳಿದ, ನಿಮ್ಮ ಆಂತರ್ಯದಲ್ಲಿ ಭಗವಂತನಲ್ಲದೆ ಇನ್ನು ಬೇರೆ ಏನೂ ಇಲ್ಲ, ನಿಮ್ಮ ಶರೀರ ಒಂದು ಖಾಲಿ ಬುರುಡೆ ಇದ್ದ ಹಾಗೆ, ಹೊರಗಿನಿಂದ ನೋಡೋದಕ್ಕೇನೋ ಕುಂಬಳಕಾಯಿ ಆಕಾರವೇ, ಆದರೆ ಒಳಗೆ ಮಾತ್ರ ತಿರುಳು ಬೀಜ ಏನೂ ಇಲ್ಲ, ಯಾರೋ ಮುಸುಕು ಹಾಕಿಕೊಂಡು ತಿರುಗಾಡ್ತಾ ಇರುವ ಹಾಗೆ ಒಮ್ಮೆ ನೀವು ನನ್ನ ಕಣ್ಣಿಗೆ ಬಿದ್ರಿ. ಮಥುರ ಬಾಬು ನೋಡಿ, ಮಥುರ ಬಾಬು ಅಂದ್ರೆ ಭೋಗಿ, ಸಂಪತ್ತೂ ಇದೆ, ಭೋಗ ಬುದ್ಧಿಯೂ ಇದೆ, ಚೆನ್ನಾಗಿ ಭೋಗವನ್ನು ಅನುಭವಿಸ್ತಕ್ಕಂತಹ ಅವ ಮನುಷ್ಯ. ಅವನ ಮನಸ್ಸಿಗೆ ಗೋಚರಿಸಿದೆ ಶ್ರೀರಾಮಕೃಷ್ಣರ ನಿಜ ಸ್ವರೂಪ. ಭಗವಂತನ ಆ ನಿಜ ಸ್ವರೂಪ ಅಂತ ಹೇಳ್ತಕ್ಕಂಥದ್ದು ಯಾವುದೇ ಆಕಾರದಲ್ಲಿ ಬರಲಿ, ಅವನು ಅದನ್ನ ಕಾಣುವುದಕ್ಕೆ ಯೋಗವನ್ನೇ ಮಾಡಬೇಕು ಅಂತೇನಿಲ್ಲ, ಅವನು ಕೃಪೆ ಮಾಡಿದ್ರಾಯ್ತು. ಆ ಶ್ರೀರಾಮಕೃಷ್ಣರ ಕೃಪೆಯಿಂದ, ಆ ಕೃಪೆ ಕೂಡ ಸುಮ್ಮನೆ ಮಾಡಲಿಲ್ಲ ಅವರು, ಇವನು ಅಂತ ಸೇವೆ ಮಾಡಿದ್ದಾನೆ. ಯಾವ ಬಗೆಯಿಂದ ಸೇವೆ ಮಾಡಿದಾನೆ ಅಂತ ಹೇಳಿದ್ರೆ, ಲಕ್ಷಗಟ್ಟಲೆ ಖರ್ಚು ಮಾಡೋ ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಿದಂತ ಅವನು ಎಷ್ಟೋ ವಿಷಯದಲ್ಲಿ ಅವನು ಜುಗ್ಗ. ಅಂಥವನು ಕೂಡ ಶ್ರೀರಾಮಕೃಷ್ಣರ ಒಂದೇ ಒಂದು ಸಾಂಕೇತಿಕವಾದ ಮಾತಿನ ಮೂಲಕ ಎಲ್ಲ ಸೇವೆಯನ್ನ ತ್ಯಾಗವನ್ನ ಮಾಡೋಕೆ ಸಿದ್ಧನಾದಂತಹ ಮನುಷ್ಯ ಆತ. ಅದನ್ನ ಅವನು ನೆನಪಿಟ್ಕೊಂಡಿರ್ಬೇಕು. ಕೇವಲ ಭೋಗ ಬುದ್ಧಿ ಮಾತ್ರ ಅಲ್ಲ ಅವನಲ್ಲಿ, ಶ್ರೀರಾಮಕೃಷ್ಣನ ಯಾವುದೇ ಬಗೆಯಿಂದ ಸೇವೆ ಮಾಡೋದಕ್ಕೆ ಸಿದ್ಧನಾದಂತಹ ವ್ಯಕ್ತಿ ಆತ. ಶ್ರೀರಾಮಕೃಷ್ಣ ಸೇವೆಗಾಗಿ ಏನನ್ನು ಬೇಕಾದರೂ ಮಾಡೋದಕ್ಕೆ ಸಿದ್ಧನಾತ. ಅದರ ಪರಿಣಾಮವಾಗಿ ಅವನಿಗೆ ಆಸಕ್ತಿ ಬಂದಿದೆ ಶ್ರೀರಾಮಕೃಷ್ಣರ ಸ್ವರೂಪ ಎಂಥದ್ದು ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಶ್ರೀರಾಮಕೃಷ್ಣರ ಶರೀರ ಅಂತ ಹೇಳ್ತಕ್ಕಂಥದ್ದು ಕೇವಲ ಒಂದು ಖಾಲಿ ಬುರುಡೆಯ ಉಪಾಧಿಯಲ್ಲಿ ಒಳಗಡೆ ಇರತಕ್ಕಂಥದ್ದೆಲ್ಲ ಅಖಂಡ ಚೈತನ್ಯ. ಇದನ್ನು ಅವನು ಪ್ರತ್ಯಕ್ಷವಾಗಿ ಅನುಭವಿಸಿ ಶ್ರೀರಾಮಕೃಷ್ಣಗೆ ಹೇಳಿದಂತೆ. ಈಗ ಶ್ರೀರಾಮಕೃಷ್ಣ ಮಾಸ್ಟರ್ ಮಾಸ್ಟರ್ನಿಗೆ ಹೇಳ್ತಾ ಇದ್ದಾರೆ, ಭಗವತಿ ಮೊದಲೇ ನನಗೆ ಎಲ್ಲವನ್ನೂ ತೋರಿಸಿಕೊಟ್ಬಿಟ್ಟಿದ್ದಾಳೆ. ಒಮ್ಮೆ ನಾನು ಗೌರಾಂಗನ ಸಂಕೀರ್ತನ ಪಾರ್ಟಿಯನ್ನು ಪಂಚವಟಿಯಲ್ಲಿ ನೋಡಿದೆ. ಅದರಲ್ಲಿ ಬಲರಾಮ ಇದ್ದಾಗಿತ್ತು, ನೀನು ಇದ್ದಾಗಿತ್ತು, ಇನ್ನೂ ಅನೇಕರೆಲ್ಲ ಇದ್ರದರೊಳಗೆ. ಇಲ್ಲಿ ಈ ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ನೀನು ಕೂಡ ಅದರೊಳಗೆ ಇದ್ದಾಗಿತ್ತು ಅಂತ. ಇವರೆಲ್ಲರೂ ಕೂಡ ಸಕಾಲದಲ್ಲಿ ತಮ್ಮ ಲೀಲಾ ಕಾರ್ಯದಲ್ಲಿ ಸಹಕಾರಿ ಆಗಬೇಕು ಅಂತ ಹೇಳ್ತಕ್ಕಂತ ಒಂದು ಪೂರ್ವ ನಿಯೋಜನೆ ಇತ್ತು, ಪೂರ್ವ ನಿಯೋಜಿತವಾದಂತಹ ಕಾರ್ಯಗಳಿವೆಲ್ಲ. ಹಾಗೆ ನೋಡಿದ್ರೆ ನಮ್ದು ನಿಮ್ದು ಕೂಡ ಪೂರ್ವ ನಿಯೋಜಿತವಾದ್ದೇ. ನಾನು ಬಯಲು ಬಂದು ಉಪನ್ಯಾಸ ಮಾಡಬೇಕು, ನೀವೆಲ್ಲ ಬಂದು ಈ ತರ ಕೇಳಬೇಕು, ಈ ತರ ಅದ್ಭುತವಾದ ರೀತಿಯಲ್ಲಿ ಹಾಡು ಹೇಳಬೇಕು. ಆ ಶ್ರೀರಾಮಕೃಷ್ಣರ ಲೀಲಾ ಕಥನವೇ ಇಲ್ಲಿ ಆಗಬೇಕು ಅಂತ ಹೇಳ್ತಕ್ಕಂತ ಒಂದು ಅಂಶ ಪೂರ್ವ ನಿಯೋಜಿತ ಅಂತ ಹೇಳೋದಕ್ಕೇನು ತೊಂದರೆ ಇಲ್ಲ. ಭಗವಂತನ ಇಚ್ಛೆ ಹೇಳಿದ್ರೆ ಇಂತಿಂಥ ಅದ್ಭುತವಾದ ಕಾರ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಶ್ರೀರಾಮಕೃಷ್ಣರಿಗೆ ಅವರ ಅಂತರಂಗ ಶಿಷ್ಯರೆಲ್ಲರೂ ಕೂಡ ಬರ್ತಕ್ಕಂಥದ್ದು ಮೊದಲೇ ಕಾಣಿಸಿತ್ತು ಆ ದರ್ಶನದಲ್ಲಿ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಗೌರಾಂಗನ ಭಾವವನ್ನು ಅರಿಯೋದಕ್ಕೆ ಒಮ್ಮೆ ನನಗೆ ಇಚ್ಛೆ ಆಯಿತು. ಭಗವತಿ ಅದನ್ನ ನಮ್ಮ ಊರಿನ ಹತ್ತಿರ ಇರತಕ್ಕಂತಹ ಶ್ಯಾಮ್ ಬಜಾರ್ನಲ್ಲಿ ನನಗೆ ತೋರಿಸಿದ್ಲು. ನನ್ನ ಸುತ್ತಲೂ ಒಂದು ದೊಡ್ಡ ಗುಂಪು ನೆರೆಯಿತು. ಮರಗಳ ಮೇಲೆಲ್ಲ, ಗೋಡೆಗಳ ಮೇಲೆಲ್ಲ ಜನ ಕಿಕ್ಕಿರಿದು ನಿಲ್ಲೋದಕ್ಕೆ ಆರಂಭಿಸಿದರು. ಹಗಲು ಇರುಳು ನನ್ನೊಡನೆಯೇ ಇರೋದಕ್ಕೆ ಆರಂಭಿಸಿದರು. 7 ದಿನಗಳವರೆಗೆ ದೇಹಬಾಧೆ ತೀರಿಸಿಕೊಳ್ಳೋದಕ್ಕೂ ನನಗೆ ಸಮಯ ದೊರಕಲಿಲ್ಲ. ಆಗ ನಾನು ಭಗವತಿಗೆ ಹೇಳಿದೆ, ತಾಯೇ ಇನ್ನು ಇದು ಸಾಕು ಅಂತ. ಗೌರಾಂಗನ ಭಾವವನ್ನು ಅರಿಯೋದಕ್ಕೆ ಶ್ರೀರಾಮಕೃಷ್ಣಿಗೆ ಇಚ್ಛೆ ಆಯ್ತಂತೆ. ಗೌರಾಂಗನ ಭಾವ ಅಂದ್ರೆ ಏನದು? ಹಗಲೂ ರಾತ್ರಿ ಆ ಪರಮಾತ್ಮನ ನಾಮ ಸಂಕೀರ್ತನೆಯ ಪರಮಾನಂದದಲ್ಲಿ ಮುಳುಗಿರತಕ್ಕಂಥದ್ದು. ಆ ಪರಮಾನಂದದ ಆವೇಗದಲ್ಲಿ ಅವರು ಇರುವ ವೇಳೆಗೆ ಇರುವೆಗಳು ಮುತ್ತಿದಂತೆ ಜನರೆಲ್ಲ ಸುತ್ತಮುತ್ತ ಇರುವಂತಹದ್ದು. ಗೌರಾಂಗ ಹೋದಲ್ಲೆಲ್ಲ ಜನಸಂದಣಿ. ಅವನು ಮಾಡಿದ್ದಿಷ್ಟೇ ಭಗವನ್ ನಾಮ ಸಂಕೀರ್ತನೆ, ಮೈ ಮರೆತು 2 ಕೈಗಳನ್ನು ಎತ್ತಿಕೊಂಡು ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಹೋಗ್ತಾ ಇದ್ದದ್ದು. ಅದು ಎಷ್ಟು ಭಾವಭರಿತವಾಗಿ ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದ ಅಂತ ಹೇಳಿದ್ರೆ, ಜನಸಾಮಾನ್ಯರೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮಿಕ ಶಕ್ತಿ ತರಂಗದೊಳಗೆ ಕೊಚ್ಚಿಕೊಂಡು ಹೋಗ್ತಾ ಇದ್ರು, ಅವನನ್ನೇ ಅನುಸರಿಸಿಕೊಂಡು ಹೋಗ್ತಾ ಇದ್ರು. ಈಗ ಗೌರಾಂಗನ ಭಾವವನ್ನು ಕಾಣಬೇಕು ಅಂತ ಹೇಳ್ತಕ್ಕಂಥ ಮನಸ್ಸಾದ ತಕ್ಷಣ ಶ್ರೀರಾಮಕೃಷ್ಣರಲ್ಲೇ ಆ ಗೌರಾಂಗ ಭಾವ ಅಂತ ಹೇಳ್ತಕ್ಕಂಥ ಅದು ಜಾಗೃತವಾಗುತ್ತೆ. ಪರಿಣಾಮವಾಗಿ ಸುತ್ತಮುತ್ತಲಿನ ಎಲ್ಲ ಜನ ಬಂದು ಅಲ್ಲಿ ನೆರೆದಿರ್ತಾರೆ. ಹಗಲು ರಾತ್ರಿ ಅಂತ ಹೇಳ್ತಕ್ಕಂಥ ಭೇದವೇ ಇಲ್ಲದೆ ಅವರು ಸುತ್ತಮುತ್ತ ನೆರೆದಿರ್ತಾರಂತೆ. 7 ದಿನಗಳವರೆಗೆ ಈ ರೀತಿಯಲ್ಲಿ ನಡೆಯುತ್ತಂತೆ. ಇವರಿಗೆ ಮಲಬಾಧೆ ಜಲಬಾಧೆ ತೀರಿಸಿಕೊಳ್ಳಕ್ಕೂ ಸಾಧ್ಯವಾಗದೆ ಹೋಯ್ತಂತೆ. ಆಗ ಜಗನ್ಮಾತೆಯನ್ನು ಕೇಳ್ಕೊಂಡಿರುತ್ತೆ, ತಾಯೇ ಇನ್ನು ಇದು ಸಾಕು. ಬಳಿಕ ಹೇಳ್ತಾರೆ, ಅದಕ್ಕಾಗಿಯೇ ಈಗ ನಾನು ಶಾಂತನಾಗಿರುವುದು, ನಾನು ಇನ್ನೊಮ್ಮೆ ಧರೆಗೆ ಬರಬೇಕಾಗಿದೆ, ಅದಕ್ಕಾಗಿಯೇ ನಾನು ನನ್ನ ಜೊತೆಯಲ್ಲಿರುವವರಿಗೆಲ್ಲ ಎಲ್ಲಾ ಜ್ಞಾನವನ್ನು ತಿಳಿಸಿಕೊಡ್ತಾ ಇಲ್ಲ. ಬಳಿಕ ಅವರೇ ನಗ್ತಾ ನಗ್ತಾ ಹೇಳ್ತಾರೆ, ಒಂದು ಪಕ್ಷ ನಾನೇನಾದರೂ ಎಲ್ಲಾ ಜ್ಞಾನವನ್ನು ತಿಳಿಸಿಕೊಟ್ಬಿಟ್ಟೆ ಅಂತ ಇಟ್ಕೋ, ಬಳಿಕ ನೀವಾಗೆ ನನ್ನ ಹತ್ರಕ್ಕೆ ಬರ್ತೀರೇನೋ? ಇನ್ನು ಏನು ತಿಳಿಸಕಂತ ಬಾಕಿ ಇದೆ ಅಂತ ಹೇಳತಕ್ಕಂತ ಸ್ಥಿತಿ ಇತ್ತು ಅಂತ ಹೇಳಿದ್ರೆ ಹುಡುಕೊಂಡು ಹುಡುಕೊಂಡು ಬರ್ತೀರಿ ಅಂತನ್ನುವ ಕಾರಣದಿಂದ ಎಲ್ಲ ಜ್ಞಾನವನ್ನು ತಿಳಿಸಿಕೊಳ್ಳಿಲ್ವಂತೆ ಶ್ರೀರಾಮಕೃಷ್ಣ. ಸಂಗೀತವೇ ಬದಲಾದಂತಹ ಶಾಸ್ತ್ರಗಳಲ್ಲಿ ಕಲಾ, ಆ ಕಲೆಯಲ್ಲಿ ಗುರುಗಳು ಪೂರ್ತಿ ಎಲ್ಲವನ್ನು ಹೇಳ್ಕೊಡೋದಿಲ್ವಂತೆ, ಒಂದು ಸ್ವಲ್ಪ ಬಾಕಿ ಇಟ್ಟಿರ್ತಾರಂತೆ. ಯಾತಕ್ಕೆ ಅಂತ ಹೇಳಿದ್ರೆ ಇವ್ರನ್ನು ಕೂಡ ಮೀರಿಸಿ ಹೋದಾನು ಅಂತಂದ್ಬಿಟ್ಟಿದೆ. ಆದರೆ ಶ್ರೀರಾಮಕೃಷ್ಣ ಇಲ್ಲಿ ತಮ್ಮ ಲೀಲಾ ಕಾರ್ಯಕ್ಕಾಗಿ ಉಳಿದವರೆಲ್ಲ ಮತ್ತೊಮ್ಮೆ ಬರುವಂತೆ ಆಗಬೇಕು ಅಂತ, ಭೂಮಿಗೆ ಬರುವುದು ಅಂತ ಹೇಳಿದ್ರೆ ಅದೊಂದು ಯಾತನೆ. ಈ ನರಜನ್ಮ ಧಾರಣೆ ಅಂತ ಹೇಳ್ತಕ್ಕಂಥದ್ದು ದೊಡ್ಡ ಯಾತನೆ. ಅದು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸರಿಯಾದ ವಿವೇಕ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಜಾಗೃತವಾದ ಮೇಲೆ, ಆ ಪರಬ್ರಹ್ಮ ಜ್ಞಾನ, ಆ ಪರಮಾನಂದ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಜಾಗೃತವಾದ ಮೇಲೆ, ಈಗ ಆ ಆನಂದ ಅಂತ ಹೇಳ್ತಕ್ಕಂಥದ್ದು ಒಂದು ಇದೆ ಅಂತ ವರ್ತಮಾನ ತಿಳಿದ್ದೇವೆ ಅಷ್ಟೇನೆ. ಅಷ್ಟಕ್ಕೇ ಇಷ್ಟೊಂದು ಆಕರ್ಷಣೆ. ಇನ್ನೇನಾದರೂ ಸ್ವಲ್ಪ ತಿಳಿಯಿತು ಅಂತ ಹೇಳಿದ್ರೆ ಮುಳುಗೆ ಹೋಗ್ಬಿಡ್ತೀವಿ. ಪೂರ್ತಿ ತಿಳಿಯಿತು ಅಂತಂದ್ರೆ ಮತ್ತೆ ನಾವು ಅವತಾರ ಪುರುಷನೇ ಈ ಜಗತ್ತಿಗೆ ಶರೀರ ಧಾರಣೆ ಮಾಡಿ ಬಂದರೂ ಕೂಡ ಅವನ ಜೊತೆ ಬರೋದಕ್ಕೆ ಇಷ್ಟಪಡಲ್ಲ. ನಾವ್ಯಾತಕ್ಕೆ ಶ್ರೀಮಾತೆ ಶಾರದಾದೇವಿಯವರು ಕೂಡ ಬರೋದಕ್ಕೆ ಇಷ್ಟಪಡಲಿಲ್ಲ. ಒಮ್ಮೆ ಭಕ್ತಾದಿಗಳು ಹೇಳ್ತಾರೆ, ಅಮ್ಮ ಶ್ರೀರಾಮಕೃಷ್ಣ ಇನ್ನೊಮ್ಮೆ ಬರ್ತಾರಂತೆ 200 ವರ್ಷಗಳ ನಂತರ, ಆ ಬರ್ದ್ವಾನ್ ಅಂತ ಹೇಳ್ತಕ್ಕಂತ ಸ್ಥಳದಲ್ಲಿ ಪುನಃ ಜನ್ಮ ಎತ್ತಾರಂತೆ, ಜೊತೆಲಿ ನೀವು ಕೂಡ ಬರಬೇಕಾಗತ್ತಂತೆ, ನೀವು ಅವರು ಹುಕ್ಕ ಹಿಡ್ಕೊಂಡೇ ತಿರುಗ್ತಾ ಇರಬೇಕಾಗತ್ತಂತೆ ಆಮೇಲೆ ಕಾವಲಿ, ದೋಸೆ ಮಾಡ್ತಕ್ಕಂಥ ಕಾವಲಿ, ಕರಿತಕ್ಕಂಥ ಕಾವಲಿ, ಅದನ್ನು ನೀವು ಹಿಡ್ಕೊಂಡು ಜೊತೆಯೇ ಹೋಗ್ತಾ ಇರಬೇಕಾಗತ್ತಂತೆ. ಹೋದ ಹೋದಲ್ಲಿ ನೀವು ಅಡುಗೆ ಮಾಡಿ ಹಾಕಬೇಕಾಗತ್ತಂತೆ ಅಂತ ಹೇಳಿದ ಕೂಡಲೇ ಅವ್ರ ಕೈಯಲ್ಲಿ ಒಂದು ಕಾವಲಿ ಇತ್ತಂತೆ. ನಾನು ಬರಲ್ಲಪ್ಪ, ಇನ್ನೊಂದ್ಸತಿ ಬರಲ್ಲ ನೋಡು, ಈಗಲೇ ಆ ಕಾವಲಿನ ಹಿಡ್ಕೊಂಡ್ಬಿಟ್ಟೆ ಅಂತ ಹಿಡ್ಕೊಂಡ್ಬಿಟ್ಟು ಅಲ್ಲೇ ನೆಲದ ಮೇಲೆ ಹತ್ತು ಬಿಟ್ರಂತೆ. ನಾನು ಬರೋದಿಲ್ಲ ಅಂತ ಅಂದ್ಬಿಟ್ರು. ಶ್ರೀರಾಮಕೃಷ್ಣರು ಅಂತ ಹೇಳಿದ್ರೆ ಶಾರದಾದೇವಿಯವರ ಪ್ರಾಣದ ಪ್ರಾಣ, ತನ್ನಾಮ ಶ್ರವಣ ಪ್ರಿಯ. ಶ್ರೀರಾಮಕೃಷ್ಣರ ನಾಮ ಕಿವಿಗೆ ಬಿದ್ದ ತಕ್ಷಣವೇ ಅವರಿಗೆ ಅಷ್ಟು ಆನಂದ. ಅಂತಹ ಧರ್ಮಪತ್ನಿ ಸಹಧರ್ಮಿಣಿ ಜೊತೆಗೆ ಬರೋದಕ್ಕೆ ಒಲ್ಲೆ ಅಂತಂದ್ಬಿಟ್ರು. ಯಾಕೆ, ಈ ಶರೀರದಲ್ಲಿ ಬರಬೇಕಲ್ಲ, ಅದು ಕೂಡ ಹೆಂಗಸಾಗಿ ಹುಟ್ಟಬೇಕಲ್ಲ. ಅವ್ರ ಜೊತೆಲಿ ಮಾತನಾಡುವಾಗಿಲ್ಲ, ಇವ್ರ ಜೊತೆಲಿ ಮಾತಾಡುವಾಗಿಲ್ಲ, ಅಲ್ಲಿ ಹೋಗುವಾಗಿಲ್ಲ, ಇಲ್ಲಿ ಹೋಗುವಾಗಿಲ್ಲ. ಸಾಲದಕ್ಕೆ ವೈಧವ್ಯ ಬಂದ ಮೇಲೆ ಇದನ್ನು ನಡೆದದ್ದು ಈ ಕತೆ. ಸಾಲದಕ್ಕೆ ವೈಧವ್ಯ ಬೇರೆ. ಮೊದಲೇ ಆ ಗಂಡ ಸತ್ತ ದುಃಖ, ಜೊತೆಗೆ ಆಕೆಗೆ ಮಕ್ಕಳಿಲ್ಲ, ನೋಡ್ಕೊಳ್ತಕ್ಕಂಥವ್ರು ಯಾರೂ ಇಲ್ಲ. ಸಾಲದಕ್ಕೆ ಚುಚ್ಚು ಮಾತುಗಳು, ನೀನು ಇಲ್ಲಿ ಬರಬೇಡ, ನೀನು ಇಲ್ಲಿ ಯಾಕೆ ಮುಖ ತೋರ್ತೆ, ನೀನು ಹಾಳು ಮುಖನ, ಈ ಮಂಗಳ ಕಾರ್ಯದಲ್ಲಿ ನೀನು ಭಾಗವಹಿಸುವಂತಿಲ್ಲ, ನೀನು ಅಲ್ಲೇ ಇರು, ನೀನು ಇಲ್ಲೇ ಇರು ಅಂತ ಎಲ್ಲ ಜನರು ಅವ್ರಿಗೆ ಹೇಳ್ತಕ್ಕಂಥ ಆ ಮಾತುಗಳನ್ನು ಕೇಳಿದಂಥ ಮಕ್ಕಳು ಕೂಡ ನೀನು ಅಲ್ಲಿರು, ನೀನು ಇಲ್ಲಿರು ಅಂತ ಹೇಳ್ತಕ್ಕಂಥ ಎಲ್ಲರಿಂದಲೂ ಕೂಡ ತಿರಸ್ಕರಿಸಲ್ಪಡ್ತಕ್ಕಂತಹ ಒಂದು ಜನ್ಮ. ಇದನ್ನೆಲ್ಲ ಗಮನಿಸಿದಂತಹ ಶಾರದಾ ಮಾತೆಯವರು ಹೇಳ್ತಾರೆ, ರಾಮಕೃಷ್ಣ ಆದ್ರೆ ಏನಂತೆ, ಅವ್ರು ಮತ್ತೆ ಬಂದ್ರೆ ಏನಂತೆ, ನಾನಂತೂ ಬರುವುದಿಲ್ಲ ಅಂತ ಆ ಕಾವಲಿನಲ್ಲೇ ಎತ್ತಿ ಹಾಕ್ಬಿಡ್ತಾರೆ. ಶ್ರೀಮಾತೆ ಶಾರದಾ ದೇವಿಯವರದ್ದು ಕೂಡ ಒಮ್ಮೆ ಹೀಗೆ ಮಲ್ಕೊಂಡಿದ್ದಾಗ ಅವರ ಶರೀರದಲ್ಲಿ ಇರತಕ್ಕಂಥ ಆತ್ಮ ಹೊರಟೇ ಬಿಡ್ತು. ಶರೀರದಲ್ಲಿ ಬಿದ್ದಿದೆ, ಆತ್ಮ ಹೊರಟು ಬಿಟ್ಟಿದೆ. ಹೋಗಿ ಹೋಗಿ ಹೋಗಿ ಹೋಗಿ ಶ್ರೀರಾಮಕೃಷ್ಣ ಲೋಕಕ್ಕೆ ಹೋಗಿ ತಲುಪಿದೆ. ಅಂದ್ರೆ ಶ್ರೀರಾಮಕೃಷ್ಣ ನಿರ್ಯಾಣದ ನಂತರದ ಮಾತಿದು. ಆ ಶ್ರೀರಾಮಕೃಷ್ಣ ಲೋಕದಲ್ಲಿ ಶ್ರೀರಾಮಕೃಷ್ಣ ಅಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಭವ್ಯವಾದಂತಹ ಒಂದು ಭವನ, ಎಲ್ಲ ಭಕ್ತಾದಿಗಳು ಕೂಡ ಅಲ್ಲಿ ಚಿನ್ಮಯ ರೂಪದಿಂದ ನೆರೆದಿದ್ದಾರೆ. ಅಂತಹ ದಿವ್ಯವಾದಂತಹ ಸಭೆಯೊಳಗೆ ಶ್ರೀಮಾತೆಯವರ ಆತ್ಮ ಪ್ರವೇಶಿಸಿದಾಗ ಅಲ್ಲಿರತಕ್ಕಂಥವರು ಅತ್ಯಂತ ಗೌರವದಿಂದ ಅವಳು ಆ ಶಾರದೆಯನ್ನು ಕರೆದುಕೊಂಡು ಶ್ರೀರಾಮಕೃಷ್ಣ ಬೆಳಿಗ್ಗೆ ಹೋಗಿ ಅಲ್ಲಿ ಅವರ ಪಕ್ಕದಲ್ಲಿರ್ತಕ್ಕಂಥ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಬಹಳ ಆನಂದವಾಗಿ ಕೆಲ ಕಾಲ ಕಳೆದರಂತೆ. ಆದರೆ ಶ್ರೀರಾಮಕೃಷ್ಣ ಇಚ್ಛೆ ಏನು ತಿಳಿದ್ರೆ ಅವರ ಶರೀರದಲ್ಲೇ ಇದ್ದುಕೊಂಡು ಅವರು ಕೊಟ್ಟಂತಹ ಕಾರ್ಯವನ್ನು ಮಾಡಿಕೊಂಡು ಮಾಡಿ ಮುಗಿಸಿದ ಮೇಲೆಯೇ ಶರೀರವನ್ನು ಬಿಟ್ಟು ಸಹಜವಾದ ರೀತಿಯಲ್ಲಿ ಬಿಟ್ಟು ಬರಬೇಕು ಅಂತ ಹೇಳ್ತಕ್ಕಂಥದ್ದಾದ್ರಿಂದ ಸ್ವಲ್ಪ ಕಾಲ ಅಲ್ಲಿ ಆನಂದವನ್ನು ಅನುಭವಿಸಿದ ಮೇಲೆ ಕೆಲವರೆಲ್ಲ ಸೇರಿ ಅವರನ್ನು ವಾಪಸ್ ಕಳಿಸಿಕೊಟ್ಟರಂತೆ ಭೂಮಿಗೆ. ಅವರ ಆತ್ಮ ಮತ್ತೆ ಭೂಮಿಗೆ ಬಂತು, ಅದೇ ಜಯರಾಮ ಪಾಟಿಗೆ ಬಂತು. ಅಲ್ಲಿ ಅವರ ಶರೀರ ಬಿದ್ದಿದೆ, ಅವರದ್ದೇ ಶರೀರ ಅದು, ಪರಮ ಪವಿತ್ರತಾ ಸ್ವರೂಪಿಣಿಯಾದಂತಹ ಶ್ರೀ ಶಾರದಾದೇವಿಯವರ ಶರೀರ ಅದು, ನಿರ್ದುಷ್ಟವಾದ ಶರೀರ. ಆ ಶರೀರ ಎಲ್ಲ ಬಿದ್ದಿದೆ, ಇವರಲ್ಲಿಂದ ನೋಡ್ತಾ ಇದ್ದಾರೆ. ಅಯ್ಯೋ, ಇದರೊಳಗಡೆ ಮತ್ತೆ ಹೋಗ್ಬೇಕಲ್ಲ ಅಂತ ಯಮಯಾತನೆ ಆಯ್ತಂತೆ. ಆ ಗಲೀಜು ಶರೀರದೊಳಗೆ ಮತ್ತೆ ಪ್ರವೇಶ ಮಾಡಿ ಮತ್ತೆ ಬದುಕಬೇಕಲ್ಲ, ಬದುಕು ನಡೆಸಬೇಕಲ್ಲ ಅಂತ ಯಮಯಾತನೆ ಆಯ್ತಂತೆ. ಹೇಗಪ್ಪ ಹೋಗೋದು ಅಂತ ಹೇಳ್ತಕ್ಕಂಥ ಒಂದು ಚಿಂತೆ ಅವ್ರನ್ನ ಕಾಡ್ತಂತೆ. ಆಮೇಲೆ ಅವರೇ ಹೇಳ್ತಾರೆ, ಬಲ ಉಪಯೋಗಿಸಿ ಮನಸ್ಸನ್ನು ಒತ್ತಾಯ ಪಡಿಸಿ ಅದರೊಳಗೆ ಪ್ರವೇಶ ಮಾಡಿದೆ. ಅದರಿಂದ ಯಾರೇ ಆಗಲಿ ಯಾವ ಸೌಭಾಗ್ಯಕ್ಕೆ ಅಂತ ಈ ಜಾಗತಿಗೆ ಬರಬೇಕು ಅಂತ ಅನಿಸ್ತದೆ. ಸ್ವಲ್ಪ ಏನಾದರೂ ಅವರಿಗೆ ಆಧ್ಯಾತ್ಮಿಕತೆಯ ಜಾಗೃತಿ ಉಂಟಾಗಿತ್ತು ಅಂತ ಹೇಳಿದ್ರೆ, ಆ ಒಂದು ಸ್ವಚ್ಛವಾದ ಆನಂದದ ಪರಿಚಯ ಆಯಿತು ಅಂತ ಹೇಳಿದ್ರೆ, ಈ ಕಚಡ ಆನಂದವನ್ನು ಅನುಭವಿಸೋದಕ್ಕೆ ಯಾರು ತಾನೇ ಬರ್ತಾರೆ, ಯಾರು ತಾನೇ ಬರಬೇಕು ಅಂತ ಇಷ್ಟಪಡ್ತಾರೆ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಿಮಗೆಲ್ಲ ಪೂರ್ಣ ಜ್ಞಾನವನ್ನು ಕೊಟ್ಟುಬಿಡ್ತು ಅಂತ ಹೇಳಿದ್ರೆ ನೀವು ಯಾತಕ್ಕೆ ಬರ್ತೀರಿ, ನಾನೇ ಬಂದರೂ ಕೂಡ. ಆದರೆ ಶ್ರೀರಾಮಕೃಷ್ಣ ಮಾತ್ರ ಬರಲೇಬೇಕಾಗಿದೆ. ಯಾಕೆ, ಅವರ ಪ್ರಾರಬ್ಧ ಜಗತ್ತು ಅಂತ ಹೇಳಿದ್ರೆ ಅವರು ದೇವರ ಪ್ರಾರಬ್ಧ, ಅದು ಅವನ ಸೃಷ್ಟಿ ಇದು. ಆ ಸೃಷ್ಟಿ ಏನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಮಧ್ಯೆ ಮಧ್ಯೆ ಅವರಿಗೆ ಭಗವನ್ ನಾಮ ಸಂಕೀರ್ತನೆ ಹೇಳ್ಕೊಡೋದಕ್ಕೋಸ್ಕರ ಮತ್ತೆ ಮತ್ತೆ ಬರಲೇಬೇಕಾಗುತ್ತೆ. ಆದರೆ ಬಾಕಿ ಉಳಿದವರಿಗೆ ಏನು ಪ್ರಾರಬ್ಧ ಇದೆ? ಆದರೆ ಪ್ರಾರಬ್ಧ ಇರು ಹಾಗೆ ಇವರೇ ಮಾಡ್ತಾರೆ, ಏನೋ ಪೂರ್ತಿ ಜ್ಞಾನವನ್ನು ಬಿಟ್ಕೊಡೋದಿಲ್ಲ ಅಂತ. ನರೇಂದ್ರ ಕೂಡ ನಿರ್ವಿಕಲ್ಪ ಸಮಾಧಿಯನ್ನು ಕೊಟ್ಟು ಅಪೂರ್ವವಾದಂತಹ ಆನಂದದ ಅನುಭವವನ್ನು ಮಾಡಿಸಿ ಆಮೇಲೆ ಏನ್ ಹೇಳಿದ್ರು ನೋಡು, ನಿನ್ನ ಆ ನಿರ್ವಿಕಲ್ಪ ಸಮಾಧಿಯ ಜ್ಞಾನಕ್ಕೆ, ಜ್ಞಾನದ ಪೆಟ್ಟಿಗೆಗೆ ಬೀಗ ಹಾಕಿ ಇಡಲಾಗಿದೆ. ಬೀಗ, ಆ ಕೀಲಿಕೈ ನನ್ನ ಹತ್ರವೇ ಇದೆ. ಯಾವಾಗ ನಿನ್ನ ಕಾರ್ಯ ಅಂತ ಹೇಳ್ತಕ್ಕಂಥದ್ದು ಈ ಜಗತ್ತಲ್ಲಿ ಏನೇನು ಮಾಡಬೇಕಾಗಿದೆಯೋ ಅದೆಲ್ಲ ಮುಗಿದ ಮೇಲೆ ಆ ಕೀಲಿ ಕೈಯನ್ನು ಬಳಸಲಾಗತ್ತೆ, ಬೀಗ ತೆರೆಯಲಾಗತ್ತೆ, ಆಮೇಲೆ ನೀನು ಹೊರಗೆ ಬರಬಹುದು. ಒಮ್ಮೆ ಮುಕ್ತನಾದ ಮೇಲೆ ಯಾರೂ ಕೂಡ ಬೀಗ ಹಾಕೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥದ್ದು ಶಾಸ್ತ್ರವಾಕ್ಯ. ಆದರೆ ಅವತಾರ ಪುರುಷರಿಗೆ ಈ ಶಾಸ್ತ್ರವಾಕ್ಯಗಳೆಲ್ಲ ಏನ ಅವಲಕ್ಕ. ಇವತ್ತಿಗೂ ಕೂಡ ಬೇಲೂರು ಮಠದಲ್ಲಿ ಟ್ರೈನಿಂಗ್ ಸೆಂಟರ್ನಲ್ಲಿ ಇಂತಿಂಥ ಹಲವಾರು ಪ್ರಶ್ನೆಗಳನ್ನು ತೆಗೆದುಕೊಂಡು ಚರ್ಚೆ ನಡೀತಾ ಇರುತ್ತೆ. ನಿರ್ವಿಕಲ್ಪ ಸಮಾಧಿ ದೊರೆತ ಮೇಲೆ ಇವರು ಬೀಗ ಹಾಕುವುದು ಅಂದರೆ ಏನು ಅಂತ ಇವ್ರು ಯಾರು ಕೇಳೋದಕ್ಕೆ. ಏನೋ ಊಟ ಮಾಡಿ ಆನಂದವಾಗಿ ನಿದ್ರೆ ಕೂಡ ಸ್ವಲ್ಪ ಮಾಡಿ ಎಚ್ಚರವಾದ ಮೇಲೆ ಏನಾದರೂ ಒಂದು ವಿಷಯ ಬೇಕಲ್ಲ ಚರ್ಚೆಗೆ, ಇವರು ಅದು ತಗೊಂಡು ರಾಜ್ಯಭಾರ, ದೇವರ ಮೇಲೆ ರಾಜ್ಯಭಾರ ಮಾಡ್ತಾರೆ, ಆಡಳಿತ ನಡೆಸ್ತಾರೆ. ಆದರೆ ಭಗವಂತನ ವಿಷಯದಲ್ಲಿ ಯಾವ ನಿಯಮಗಳು ಕೂಡ, ಶಾಸ್ತ್ರದ ಯಾವ ನಿಯಮಗಳು ಕೂಡ ಅನ್ವಯ ಆಗೋದಿಲ್ಲ. ಅವನು ಬೇಕಾದ್ರೆ ಬೀಗ ಹಾಕಬಹುದು. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣಯಲ್ಲಿ ಹೇಳ್ತಾ ಇದ್ದಾರೆ, ಪೂರ್ತಿ ಜ್ಞಾನವನ್ನು ಕೊಡೋದಿಲ್ಲ, ಸ್ವಲ್ಪ ಜ್ಞಾನವನ್ನು ಅಲ್ಲೇ ಇಡಲಾಗುತ್ತೆ. ಅದಕ್ಕಿಂತಂದ್ರೆ ನಾನು ಇನ್ನೊಮ್ಮೆ ಹೋಗಬೇಕಾಗಿದೆ, ಆ ಸಂದರ್ಭದಲ್ಲಿ ನೀವು ಬರೋದಕ್ಕೆ ಅನುಕೂಲವಾಗುವಂತೆ ಈ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಬಳಿಕ ಹೇಳ್ತಾರೆ ಮಾಸ್ಟರ್ ಮಹಾಶಯನಿಗೆ, ನೀನು ಚೈತನ್ಯ ಭಾಗವತವನ್ನ ಓದಿ ಹೇಳಿದ ರೀತಿಯನ್ನು ನೋಡಿಯೇ ನೀನು ಯಾರು ಅಂತ ಅನ್ನೋದನ್ನು ಅರ್ಥಬಿಟ್ಟಿದ್ದೀನಿ. ನೀನು ನನಗೆ ಸೇರಿದವ, ಒಂದೇ ತತ್ವ, ತಂದೆ ಮಗು ಆಗಿರುವ ಹಾಗೆ. ಇಲ್ಲಿಗೆಲ್ಲರೂ ಬರ್ತಾ ಇದ್ದಾರೆ. ನೀರು ಹಂಬಿನ ಬಳ್ಳಿಯ ಒಂದು ಭಾಗ ಹಿಡಿದು ಎಳೆದ್ರೆ ಅದರ ಬಳ್ಳಿಗಳೆಲ್ಲ ಜೊತೆಯಲ್ಲೇ ಬಂದ್ಬಿಡ್ತವಲ್ಲ, ಹಾಗೆ ನೀವೆಲ್ಲರೂ ಬಂಧು ಬಾಂಧವರಿದ್ದ ಹಾಗೆ, ಅಟಕೆ ಸೋದರರೇ ಇದ್ದ ಹಾಗೆ. ಈಗ ಒಂದು ವೇಳೆ ಪುರಿ ಕ್ಷೇತ್ರಕ್ಕೆ ರಕಾಲ ಹರೀಶ ಮೊದಲಾದವರು ಹೋಗಿದ್ದಾರೆ ಅಂತ ಇಟ್ಕೋ, ನೀನು ಅಲ್ಲಿ ಹೋಗಿರ್ತಿ, ಆಗ ನೀನೇನಲ್ಲಿ ಪ್ರತ್ಯೇಕವಾಗಿರ್ತೀಯ, ಇವ್ರ ಜೊತೆಲೇ ಸೇರ್ಕೊಳ್ತಿ. ಇದು ಇನ್ನೊಂದು ಅದ್ಭುತವಾದಂತಹ ಮಾತು. ನಾವೆಲ್ಲ ಸೇರ್ಕೊಳ್ತಕ್ಕಂತಹದ್ದು ಒಂದು ಕರ್ಮದ ಪರಿಣಾಮವಾಗಿ, ಇನ್ನೊಂದು ಭಗವದ್ ಇಚ್ಛೆಯ ಪರಿಣಾಮವಾಗಿ. ಯಾರ್ಯಾರು ಭಗವಂತನಿಗೆ ಸೇರಿದವರು ಸಾಧನೆಯ ಮೂಲಕ ಹೃದಯ ಪಕ್ವತೆಯನ್ನು ಹೊಂದಿ ಭಕ್ತರಾಗಿ ಭಗವಂತನಿಗೆ ಸೇರಿರ್ತಾರೋ ಅವರೆಲ್ಲ ಆ ಭಗವದ್ ಇಚ್ಛೆಗೆ ಅನುಸಾರವಾಗಿ ಸೇರ್ಕೊಳ್ತಾರೆ. ಇಲ್ಲಿಗೆ ಹೋಗಬೇಕು, ಆಶ್ರಮಕ್ಕೆ ಹೋಗಬೇಕು, ಆಶ್ರಮಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇರ್ತದೆ ಅವರಿಗೆ. ಹಾಗೆ ಅನಿಸುದ ಯಾತಕ್ಕೆ? ಹಿಂದಿನ ಒಂದು ಯಾವುದೋ ಒಂದು ಸಂಬಂಧ ಇದೆ. ಸಕಾಲ ಬಂದಾಗ ಅವರೆಲ್ಲ ಇಲ್ಲಿಗೇ ಬಂದು ಸೇರ್ಕೊಳ್ಬೇಕು. ನೀರಿನ ಹಂಬಿನ ಉದಾಹರಣೆ ಕೊಡ್ತಾರೆ, ಸರೋವರದಲ್ಲಿ ಆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಅಂತರಗಂಗೆ ಅಂತರಗಂಗೆ ಅಂತ ಕರೀತಾರೆ. ಆ ಬಗೆಯ ಒಂದು ಬಗೆಯ ಬಳ್ಳಿ ಹರಡ್ಕೊಂಡಿರುತ್ತೆ, ಅದು ಒಂದಕ್ಕೊಂದು ಸೇರ್ಕೊಂಡೇ ಇರುತ್ತೆ. ಒಂದು ಕಡೆ ಕುಳಿತುಕೊಂಡು ಒಂದೇ ಒಂದು ತುದಿಯನ್ನು ಹಿಡಿದು ಎಳೆಯಲು ಶುರು ಮಾಡಿದ್ರೆ ಆ ಕೆರೆಯಲ್ಲಿ ಇರತಕ್ಕಂಥ ಎಲ್ಲ ಬಳ್ಳಿಗಳು ಕೂಡ ಬಂದ್ಬಿಡುತ್ತೆ, ಯಾಕೆಂದ್ರೆ ಒಂದಕ್ಕೊಂದು ಸೇರಿದವುಗಳು. ಹಾಗೇನೇನೆ ನಾವೆಲ್ಲ ಸುಮ್ಮನೆ ಸೇರೋದಿಲ್ಲ. ಒಂದು ವೇಳೆ ಬಲಾತ್ಕಾರ ಮಾಡಿಕೊಂಡು ಯಾರ್ಯಾರನ್ನೂ ಅಲ್ಲ ಸೇರಿಸಿಕೊಂಡು ಏನೋ ಒಂದು ದೊಡ್ಡ ಕಾರ್ಯ ಮಾಡೋಣ ಅಂತ ಒಂದು ಸಂಸ್ಥೆ ಕಟ್ಟಿದ್ರು ಕೂಡ ಅವರೇನಾದ್ರೂ ಪರಸ್ಪರ ಸಂಬಂಧ ಇಲ್ಲದೆ ಇರತಕ್ಕಂಥವರಾಗಿ ಈಗೇನೋ ಒಂದು ರಾಜಿ ಮಾಡಿಕೊಂಡು ಒಪ್ಪಿಕೊಂಡು ಹೌದು ದೊಡ್ಡ ಕಾರ್ಯ ಮಾಡಬೇಕು, ಕರ್ನಾಟಕದಾದ್ಯಂತ ಏನೇನೋ ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿ ಇಟ್ಕೊಂಡು ಅಂತ ಮಾತುಗಳನ್ನೆಲ್ಲ ಹೇಳ್ಕೊಂಡು ಅದನ್ನು ಕೇಳಿದವರಿಗೆಲ್ಲ ಅದು ಒಪ್ಪಿಗೆ ಆಗಿ ಅವರಿಗೆ ಅದರಿಂದ ತಾತ್ಕಾಲಿಕವಾದಂತಹ ಸ್ಫೂರ್ತಿ ಬಂದು ಅವರೇನಾದ್ರೂ ಒಂದು ವೇಳೆ ಸೇರಿಕೊಂಡ್ರು ಕೂಡ ಒಂದು ವರ್ಷ, ಎರಡು ವರ್ಷ ಅಥವಾ ಎರಡೂವರೆ ವರ್ಷ, ಮೂರನೇ ವರ್ಷ ಮುಗಿಯೋದಕ್ಕೆ ಮೊದಲೇ ಅಲ್ಲಿ ಮೂರು ಮತ್ತೊಂದು ಜನ, ಉಳಿದವರೆಲ್ಲ ದಿಕ್ಕಾಪಾಲಾಗಿ ಹೊರಟೋಗ್ಬಿಟ್ಟಿದ್ದೆ. ಯಾಕೆ ತಿಳಿದ್ರೆ ಅವರು ಸೇರಿದವರಲ್ಲ ಅದಕ್ಕೆಲ್ಲ. ಆದ್ರಿಂದ ಯಾವುದೇ ಕಾರ್ಯವೇ ಆಗಲಿ ಅದು ಭಗವಂತನಿಂದ ಪ್ರೇರಿತವಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ಏನು ಸಾಕ್ಷಿ ಅಂತ ಹೇಳಿದ್ರೆ, ಅವರು ಕೊನೆಯವರೆಗೂ ಕೂಡ ಆದರ್ಶಕ್ಕೆ ಕಟ್ಟು ಬಿದ್ದು, ಅವರಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಪರಸ್ಪರ ಸಣ್ಣ ಬುದ್ಧಿಯಿಂದಾಗಿ ಜಗಳಗಳೇ ಮೊದಲಾದವುಗಳು ಉಂಟಾದರೂ ಕೂಡ ಅವರು ಹೊಂದ್ಕೊಂಡಿದ್ದೇ ಇರ್ತಾರೆ. ಕಾರಣ ಆ ಭಗವಂತನ ಶಕ್ತಿಯ ತಿಳಿತಕ್ಕಂಥದ್ದಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಇವತ್ತಿಗೆ ನಮ್ಮ ರಾಮಕೃಷ್ಣ ಮಿಷನ್ನಲ್ಲಿ ಇರ್ತಕ್ಕಂತಹ ಸಾಧುಗಳು ಎಲ್ಲರೂ ಕೂಡ ಸಾಧುಗಳೇ, ಅದರೊಳಗೇನು ಸಂಶಯವೇ ಇಲ್ಲ. ಆದರೂ ಕೂಡ ಮಧ್ಯೆ ಮಧ್ಯೆ ಅವ್ರನ್ನ ಇವ್ರು ಚುಚ್ಚೋದು, ಇವ್ರನ್ನ ಅವ್ರನ್ನ ಚುಚ್ಚೋದು, ಅದಿಲ್ಲ ಅಂತ ತಿಳ್ಕೊಬೇಡಿ. ಇರುತ್ತೆ ಕೆಲಸ, ಎಷ್ಟು ಅದಿರುತ್ತೆ ಅಂತ ಹೇಳಿದ್ರೆ, ಇವರೆಲ್ಲ ಪರಸ್ಪರ ಒಟ್ಟಿಗೆ ಇದೇ ತರಹ ಅನ್ಯೋನ್ಯವಾಗಿ ಇರೋದು ಸಾಧ್ಯವೇ ಅಂತನ್ನುವಷ್ಟರ ಮಟ್ಟಿಗೆ ಇರುತ್ತೆ. ಆದರೂ ಇದೇ ಒಂದು ಮಹಾಸಂಘದಲ್ಲಿ ಅವರು ಇರ್ತಾರೆ. ನಾನು ಕೂತ್ಕೊಂಡು ಆಲೋಚನೆ ಮಾಡುದು ಹೇಗಿರ್ತಾರೆ ಅಂತ. ಕೊನೆಗೆ ಜಗನ್ಮಾತೆ ಶಾರದಾ ದೇವಿಯವರ ನೆನಪಾಗುತ್ತೆ. ಈ ತಾಯಿ ಎಲ್ಲರ ಹೃದಯದಲ್ಲೂ ಒಂದು ಬಗೆಯ ಸಮಾಧಾನವನ್ನು ಉಂಟು ಮಾಡಿ ಅಲ್ಲೇ ಇರುವಂತೆ ಮಾಡ್ತಾಳೆ. ಅವಳು ನೊಂದು ಬೆಂದಂತಹ ಸಾಧುಗಳ ಹೃದಯವನ್ನು ಕೂಡ ಅಲ್ಲೇ ಸವರಿ ಸವರಿ ಸವರಿ ಸವರಿ ಸ್ವಲ್ಪ ಸಮಾಧಾನ ತಂದುಕೋ. ಅವರು ಹೇಳಿದಂತಹ ಮಾತುಗಳೇ ಇವೆ. ಏನದು ಅಂತ ಹೇಳಿದ್ರೆ, ಈ ರಾಮಕೃಷ್ಣ ಮಿಷನ್ ಅಥವಾ ರಾಮಕೃಷ್ಣ ಆರ್ಡರ್, ರಾಮಕೃಷ್ಣ ಮಹಾಸಂಘ, ಇದರಲ್ಲಿ ಇರೋದೇ ಒಂದು ತಪಸ್ಸು ಅಂತ. ಸಾಧನೆ ಮಾಡಬೇಕಾಗಿಲ್ಲ, ಭಜನೆ ಮಾಡಬೇಕಾಗಿಲ್ಲ, ಜಪ ಮಾಡಬೇಕಾಗಿಲ್ಲ, ಧ್ಯಾನ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಇದ್ರೆ ಆಯ್ತು. ಕೊನೆಯವರೆಗೆ ಹುಡುಗಾಟ ಆಗಲಿಲ್ಲ ಇರೋದಕ್ಕೆ. ಅವ್ರ ಮಾತು ಇವ್ರ ಮಾತು ಕೇಳಿಬಿಟ್ಟು ಉರಿ ಹತ್ತು ಬಿಡುತ್ತೆ ಒಳಗಡೆಯಿಂದ. ಆ ಉರಿ ಉರಿ ಉರಿ ಉರಿ ಉರಿಯಿಂದಾಗಿ ಅವನು ಊರು ಹೊರಗಡೆ ಹೊರಟೋಗ್ಬಿಡ್ತಾರವನು. ಅದು ಕೂಡ ಈ ಜನಗಳ ಮಾತು ಇದೆಯಲ್ಲ, ಜನಗಳ ಮಾತು ಬಹಳ ತೀಕ್ಷ್ಣ ಅಲ್ವೇ? ಆ ಎಲ್ಲ ಜನಗಳ ಮಾತಿಗಿಂತಲೂ ಹೆಚ್ಚು ತೀಕ್ಷ್ಣ ಈ ಸಾಧುಗಳ ಮಾತು. ಸಾಧುಗಳು ಮಾತಿನ ಬಾಣ, ಮಾತಿನ ಬಾಣದಿಂದ ಏನಾದರೂ ಚುಚ್ಚಿಕೊಳ್ಳೋದು ಶುರು ಮಾಡಿದ್ರು ಅಂತ ಹೇಳಿದ್ರೆ ಅದು ಭಯಂಕರ. ಆದ್ರಿಂದ ಶ್ರೀರಾಮಕೃಷ್ಣರ ಒಂದು ವಿಶೇಷವಾದಂತಹ ವಲಯಕ್ಕೆ ಸೇರಿದವರಾಗಿದ್ದರೆ ಮಾತ್ರ ಅವರು ಯಾವಾಗಲೂ ಇರ್ತಾರೆ. ನಿವೇದಿತ ಸ್ವಾಮಿ ವಿವೇಕಾನಂದರ ಅದ್ಭುತವಾದಂತಹ ಕೊಡುಗೆ ಭಾರತಕ್ಕೆ, ಆ ಐರಿಷ್ ಮಹಿಳೆ, ಹಿಂದೂ ಸಂಸ್ಕೃತಿಯ ಗಂಧವೇ ಇಲ್ಲದಿರತಕ್ಕಂತಹ ಮಹಿಳೆ, ಹಿಂದೂ ಆಧ್ಯಾತ್ಮಿಕ ಸಂಪ್ರದಾಯದ ಗಂಧವೇ ಇಲ್ಲದಿರತಕ್ಕಂತಹ ಮಹಿಳೆ, ಆಕೆಯನ್ನು ಕರೆದುಕೊಂಡು ಬರ್ತಾರೆ. ಸರ್ವಸಂಘ ಪರಿತ್ಯಾಗ ಮಾಡಿಸಿ ಭಾರತದ ಸೇವೆಗೆ ಅವಳನ್ನು ನಿಯೋಜಿಸ್ತಾರೆ. ಮಾಡಿದ್ದೆಲ್ಲ ಇವರೇ. ಇವರ ವಾಕ್ಶಕ್ತಿ, ಇವರ ಆಧ್ಯಾತ್ಮಿಕ ಶಕ್ತಿ. ಆದರೂ ಕೊನೆಗೊಂದು ಮಾತು ಹೇಳ್ತಾರೆ, ನೋಡು ನಿನ್ನನ್ನು ಈ ಒಂದು ಸ್ಥಿತಿಗೆ ಜಗನ್ಮಾತೆ ತಂದದ್ದಾಗಿದ್ದ ಪಕ್ಷದಲ್ಲಿ, ನಿನ್ನ ಈ ಒಂದು ಸ್ಥಿತಿಗೆ ಜಗನ್ಮಾತೆ ಕಾರಣಲಾಗಿದ್ದ ಪಕ್ಷದಲ್ಲಿ ನೀನು ಬದುಕುತ್ತಿ, ಅಥವಾ ನಿನ್ನ ಈ ರೀತಿಯಲ್ಲಿ ನಿರ್ಮಾಣ ಮಾಡಿದಂಥವ್ರು ನಾನು ಅಂತನೋ ಮಾತೇನೋ ಇತ್ತು ಅಂತ ಹೇಳಿದ್ರೆ ಆಗ ನೀನು ಸತ್ತೋಗ್ಬಿಡ್ತಿ. ಅಂದ್ರೆ ಇದನ್ನ ಬಿಟ್ಕೊಂಡು ಹೊರಟೋಗ್ಬಿಡ್ತಿ ಅಂತ ಅರ್ಥ. ಅವಳು ಕೊನೆಯವರೆಗೂ ನಿವೇದಿತಿಯಾಗಿ ಉಳಿದಕ್ಕೆ ಸಾಧ್ಯವಿಲ್ಲ ಅಂತದ್ರ ಅರ್ಥ. ಆದರೆ ಅದು ಜಗನ್ಮಾತೆಯ ಕೃತಿಯೇ ಆಗಿತ್ತು. ಆದ್ರಿಂದ ಅವಳು ಕೊನೆಯವರೆಗೂ ನಿವೇದಿತಿಯಾಗಿಯೇ ಉಳಿದ್ಲು. ಇದರಿಂದೆಲ್ಲ ಏನು ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಭಗವಂತನ ಅದ್ಭುತವಾದಂತಹ ಸಂಕಲ್ಪವಿಲ್ಲದೆ ಹೋಯಿತು ಅಂತ ಹೇಳಿದ್ರೆ ಅತ್ ಕಡೆಯಿಂದ ಇತ್ ಕಡೆಯಿಂದ ನಮ್ಮೆಲ್ಲರ ಒಂದಿಷ್ಟು ಅಲ್ಪವಾದರೂ ಸಾಧನೆ ಇಲ್ಲದೆ ಹೋಗಿತ್ತು ಅಂತ ಹೇಳಿದ್ರೆ ನಾವು ಈ ರೀತಿಯಲ್ಲಿ ಭಗವತ್ ಕಾರ್ಯಕ್ಕಾಗಿ ಸೇರಿಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮಾಸ್ಟರ್ ಮಹಾಶಯ ಮೊದಲಾದವರು ಶ್ರೀರಾಮಕೃಷ್ಣ ಬಳಿಗೆ ಬಂದದ್ದು ಸುಮ್ಮನೆ ಅಲ್ಲ, ಅವರೆಲ್ಲ ಅವರಿಗೆ ಸೇರಿದವರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತಂದೆ ಮಗನ ಸಂಬಂಧದಂತೆ, ತಂದೆಯ ಒಂದು ಅಂಶವೇ ಒಬ್ಬ ಮಗನಾಗಿ ಅಲ್ಲಿ ಜನ್ಮ ತಾಳ್ತಾನವನು. ಅದಕ್ಕೆ ಆತ್ಮಜ ಆತ್ಮಜ ಆತ್ಮಜ ಅಂತನೋ ಶಬ್ದ. ತನ್ನ ಆತ್ಮದಿಂದಲೇ ಹುಟ್ಟಿದವನು, ತನ್ನ ದೇಹದಿಂದಲೇ ಹುಟ್ಟಿದವನು, ತನ್ನ ದೇಹದ ಇನ್ನೊಂದು ಭಾಗ ತಾಯಿಯ ಪಿಂಡದ ಇನ್ನೊಂದು ಭಾಗ, ತಾಯಿಯ ಒಂದು ಪಿಂಡ. ಈ ಸಂಬಂಧ ಹೇಗೋ ಶ್ರೀ ರಾಮಕೃಷ್ಣರ ಮಾಸ್ಟರ್ ಮಹಾಶಯ, ಆಮೇಲೆ 16 ಜನ ಸನ್ಯಾಸಿ ಶಿಷ್ಯರು, ಆಮೇಲೆ ಬಾಕಿ ಉಳಿದಂತಹ ಭಕ್ತ ವಲಯ, ಇವರೆಲ್ಲರೂ ಕೂಡ ಶ್ರೀರಾಮಕೃಷ್ಣರಿಗೆ ಅಷ್ಟರ ಮಟ್ಟಿಗೆ ಸಂಬಂಧ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದೇ ತತ್ವ, ನಾವೆಲ್ಲರೂ ಒಂದೇ ತತ್ವದಿಂದ ಆದವರು, ನಮ್ಮೊಳಗೆ ಭೇದವೇ ಇಲ್ಲ. ಯಾವುದೋ ಒಂದು ಲೀಲಾ ಕಾರ್ಯಕ್ಕಾಗಿ ಈ ರೀತಿಯಲ್ಲಿ ಬೇರೆ ಬೇರೆ ರೂಪದಿಂದ ಆವಿರ್ಭವಿಸಿದ್ದೇವೆ ಅಷ್ಟೇ ಅಂತ ಬಳಿಕ ಹೇಳ್ತಾರೆ. ಇಲ್ಲಿಗೆ ಬರುವ ಮುಂಚೆ ನೀನು ಯಾರು ಅಂತ ಅನ್ನೋದೆಲ್ಲ ನಿನಗೆ ಗೊತ್ತಿರಲಿಲ್ಲ. ಇನ್ನು ನಿನಗೆ ಗೊತ್ತಾಗುತ್ತೆ. ಭಗವಂತ ಗುರುವಿನ ರೂಪದಲ್ಲಿ ಬಂದು ನಿನಗೆ ತಿಳಿಸಿಕೊಡ್ತಾನೆ. ಭಗವಂತ ಗುರುವಿನ ರೂಪದಲ್ಲಿ ಬಂದು ತಿಳಿಸಿಕೊಡ್ತಾನೆ ನಿನಗೆ ಅಂತ. ಇಲ್ಲಿವರೆಗೆ ನಿನಗೆ ನೀನು ಯಾರು ಅಂತ ಗೊತ್ತಿರಲಿಲ್ಲ, ಇನ್ನು ಗುರು ಹೇಳ್ತಾನೆ ನಿಂತವನು ಅಂತ ಅಂತ ಹೇಳ್ತಾ, ಆ ಗುರು ಯಾವ ರೀತಿಯಲ್ಲಿ ಬರ್ತಾನೆ, ನೀನು ಯಾವ ರೀತಿಯಲ್ಲಿ ಇದ್ದೀಗ ಅಂತ ಅನ್ನೋದನ್ನೆಲ್ಲ ವಿವರ್ತಾರೆ. ಒಂದು ಕತೆ ಹೇಳೋದ್ರ ಮೂಲಕ ಹೇಳ್ತಾರೆ. ತೋತಾಪುರಿ ಒಂದು ಹುಲಿ ಮತ್ತು ಒಂದು ಆಡಿನ ಮಂದೆಯ ಕಥೆಯನ್ನ ಒಮ್ಮೆ ನನಗೆ ಹೇಳಿದ. ಒಂದು ಹೆಣ್ಣು ಹುಲಿ ಒಮ್ಮೆ ಒಂದು ಆಡಿನ ಮಂದೆಯ ಮೇಲೆ ಬಿತ್ತು. ಒಬ್ಬ ಬೇಡ ದೂರದಿಂದಲೇ ಅದನ್ನು ಕಂಡು ಆ ಹೆಣ್ಣು ಹುಲಿಯನ್ನ ಕೊಂದು ಹಾಕಿದ. ಅದರ ಹೊಟ್ಟೆಯಲ್ಲಿ ಮರಿ ಇತ್ತು. ಅದು ಸಾಯುವಾಗ ಮರಿ ಪ್ರಸವವಾಗಿ ಹೋಯಿತು. ಆ ಮರಿ ಆಡುಗಳೊಡನೆ ಬೆಳೆಯೋದಕ್ಕೆ ಶುರುವಾಯಿತು. ಮೊದಲು ಆಡುಗಳು ಅದಕ್ಕೆ ತಮ್ಮ ಮೊಲೆಯನ್ನು ಕೊಟ್ಟವು. ಸ್ವಲ್ಪ ಬೆಳೆದ ಮೇಲೆ ಅದು ಕೂಡ, ಆ ಹುಲಿಯು ಕೂಡ ಹುಲ್ಲು ತಿನ್ನೋದಕ್ಕೆ ಶುರು ಮಾಡಿತು. ಅದು ಅಲ್ಲದೆ ಆಡುಗಳ ಹಾಗೆ ಬ್ಯಾ ಬ್ಯಾ ಅಂತ ಅರ್ಚೋದಕ್ಕೆ ಶುರು ಮಾಡಿತು. ಕ್ರಮೇಣ ಮರಿ ದೊಡ್ಡ ಹುಲಿಯಾಯಿತು. ಆದರೂ ಅದು ಇನ್ನೂ ಹುಲ್ಲು ತಿನ್ನುತ್ತಾ ಬ್ಯಾ ಬ್ಯಾ ಅಂತ ಅರ್ಚುತ್ತಲೇ ಇತ್ತು. ಬೇರೆ ಯಾವುದಾದ್ರೂ ಮೃಗ ಮಂದೆಯ ಮೇಲೆ ಬಿದ್ದರೆ ಅದು ಕೂಡ ಆಡುಗಳ ಹಾಗೆ ಓಡಿ ಹೋಗಿ ತಪ್ಪಿಸಿಕೊಳ್ತಿತ್ತು. ಒಂದು ದಿನ ಒಂದು ಭಯಂಕರ ಹುಲಿ ಆ ಮಂದೆಯ ಮೇಲೆ ಬಿತ್ತು. ಅದಕ್ಕೆ ಅತ್ಯಾಶ್ಚರ್ಯವಾಯಿತು. ಆಡುಗಳ ಮಧ್ಯೆ ಒಂದು ಹುಲಿ ಹುಲ್ಲನ್ನು ಮೇಯ್ತಿರುವುದನ್ನ ನೋಡಿ ಮತ್ತೆ ಅವುಗಳ ಹಾಗೆ ಅದು ಕೂಡ ಓಡಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಿರುವುದನ್ನು ನೋಡಿ, ಆಗ ಅದು ಆಡುಗಳ ಗೋಜಿಗೆ ಹೋಗದೆ ಆ ಹುಲ್ಲು ತಿನ್ನುತ್ತಾ ಇದ್ದಂತಹ ಹುಲಿಯನ್ನು ಹಿಡಿಯಿತು. ಆಗ ಆ ಆಡು ಹುಲಿ ಬ್ಯಾ ಬ್ಯಾ ಅಂತ ಅರ್ಚುತ್ತಾ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿತು. ಆಗ ಆ ಕಾಡಿನ ಹುಲಿ ಆ ಹುಲ್ಲು ತಿನ್ನುತ್ತಿದ್ದ ಹುಲಿಯನ್ನ ನೀರಿನ ಹತ್ತಿರಕ್ಕೆ ಎಳೆದುಕೊಂಡು ಹೋಗಿ ಹೇಳಿತು, ಈಗ ನೋಡು ನೀರಿನಲ್ಲಿ ನಿನ್ನ ಮುಖವನ್ನ ದಿಟ್ಟಿಸಿ ನೋಡು, ನಿನಗೆ ಹುಲಿಯ ಹಾಗೆ ಗಡಿಗೆಯ ಮುಖದಂತ ಮುಖ ಇರುವುದನ್ನ, ಅದು ಥೇಟ್ ನನ್ನ ಮುಖದ ಹಾಗೆಯೇ ಇದೆ ಅಂತ. ಅನಂತರ ಅದು ಆ ಹುಲು ತಿಂತ ಹುಲಿಯ ಬಾಯಿಗೆ ಒಂದು ಮಾಂಸದ ತುಂಡನ್ನ ತುರುಕಿತು. ಮೊದಲು ಆ ಹುಲ್ಲು ತಿನ್ನುವ ಹುಲಿ ಮಾಂಸವನ್ನು ತಿನ್ನದೆ ಉಗುಳೋದಕ್ಕೆ ಆರಂಭಿಸಿತು. ಆದರೆ ಆ ಪ್ರಯತ್ನದಲ್ಲಿ ಅದಕ್ಕೆ ಮಾಂಸದ ರುಚಿ ದೊರೆತು ಅದು ಅದನ್ನು ತಿನ್ನತೊಡಗಿತು. ಕೊನೆಯಲ್ಲಿ ಆ ಕಾಡಿನ ಹುಲಿ ಆ ಹುಲ್ಲು ತಿನ್ನುತ್ತಿದ್ದ ಹುಲಿಗೆ ಹೇಳಿತು, ಇದು ಹುಲಿ ಜಾತಿಗೆ ಎಷ್ಟು ಅಪಮಾನಕರ, ನೀನು ಆಡುಗಳೊಡನೆ ಇದ್ದುಕೊಂಡು ಅವುಗಳ ಹಾಗೆ ಹುಲ್ಲು ಮೇಯ್ತಾ ಇದೆಯಲ್ಲಪ್ಪ ಅಂತ. ಆಗ ಆ ಹುಲ್ಲು ತಿಂತಿದ್ದ ಹುಲಿಗೆ ಬಹಳ ನಾಚಿಕೆ ಆಗಿಬಿಡ್ತು. ನೋಡಿದ್ಯಾ, ಕಾಮಕಾಂಚನಗಳನ್ನು ಅನುಭವಿಸುವುದೇ ಹುಲ್ಲು ತಿಂದ ಹಾಗೆ, ಆಡುಗಳ ಹಾಗೆ ಬ್ಯಾ ಬ್ಯಾ ಅನ್ನೋದೇ ಮತ್ತು ಅವುಗಳ ಹಾಗೆ ತಪ್ಪಿಸ್ಕೊಳ್ಳೋದಕ್ಕಾಗಿ ಓಡೋದೇ ಸಾಮಾನ್ಯ ಜೀವರ ಹಾಗೆ ವರ್ತಿಸುವುದು, ಕಾಡಿನ ಹುಲಿಯೊಡನೆ ಹೋಗುವುದೇ ಆತ್ಮ ಜಾಗೃತಿಯನ್ನುಂಟು ಮಾಡುವ ಗುರುವಿಗೆ ಶರಣಾಗತನಾಗುವಿಕೆ ಮತ್ತು ಆತನೇ ಪರಮ ಬಂಧು ಅಂತ. ಕಾಡಿನ ಹುಲಿಯೊಡನೆ ಹೋಗುವುದೇ ಆತ್ಮ ಜಾಗೃತಿಯನ್ನುಂಟು ಮಾಡುವ ಗುರುವಿಗೆ ಶರಣಾಗತನಾಗುವಿಕೆ ಮತ್ತು ಆತನೇ ಪರಮ ಬಂಧು ಅಂತ ಅರಿಯುವಿಕೆ. ಸ್ಪಷ್ಟವಾಗಿ ತನ್ನ ಮುಖವನ್ನು ನೋಡಿಕೊಳ್ಳುವುದೇ ಸ್ವಸ್ವರೂಪವನ್ನು ಅರಿಯುವಿಕೆ ಅಂತ ಆ ಕಥೆಯ ಸಾರಾಂಶವನ್ನು ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ಇದು. ಕಾಮಕಾಂಚನಗಳನ್ನು ಅನುಭವಿಸುವುದೇ ಹುಲ್ಲು ತಿಂದಾಗಂತೆ, ಆತ್ಮಾನಂದ ಆತ್ಮಾನಂದವನ್ನು ಅನುಭವಿಸುವಂತಂದ್ರೆ ಮಾಂಸದಿಂದ ಹಾಗೆ. ಆದ್ರಿಂದ ಮಾಂಸ ತಿನ್ನುವುದೇ ಶ್ರೇಷ್ಠ ನೀವಾದರೂ ನಗು ನಿಲ್ಲಿಸಿದ್ರಿ, ಅದು ನಗ ನಿಲ್ಲಿಸಲೇ ಇಲ್ಲ, ಅದು ಕೊನೆಗೆ ನಾವು ನಿಲ್ಲಿಸಬೇಕಾಯ್ತು. ಹೊಟ್ಟೆ ಹುಣ್ಣಾಗೋಟ್ ನಗೋದು ಅಂತೊಂದು ಮಾತಿದೆಯಲ್ಲ, ಹಾಗೇನೇನೆ ಅದಕ್ಕೆ ಹುಣ್ಣಾಗೋಟ್ ನಗ್ಬಿಟ್ಟು ಹಾಗೆ ಆಗೋಗ್ಬಿಡ್ತು. ಇರಲಿ, ಈಗ ಪರಮಹಂಸರು ಎದ್ದು ನಿಂತ್ಕೊಂಡ್ರಂತೆ. ಸುತ್ತಲೂ ನಿಶ್ಶಬ್ದ, ಕೇವಲ ಸರ್ವೆ ಮರಗಳ ಸ್ವಯಂ ಸ್ವಯಂ ಅಂತನ್ನುವ ಶಬ್ದ. ಪರಮಹಂಸರು ಮಾಸ್ಟರೊಡನೆ ಮಾತನಾಡುತ್ತಲೇ ಪಂಚವಟಿಯನ್ನು ದಾಟಿ ತಮ್ಮ ಕೊಠಡಿಯ ಕಡೆಗೆ ಬರ್ತಿದ್ದಾರೆ. ಮಾಸ್ಟರ್ ಅವರನ್ನ ಮಂತ್ರ ಮುಗ್ಧನ ಹಾಗೆ ಹಿಂಬಾಲಿಸ್ತಾ ಇದ್ದಾನೆ. ಅವರು ಪಂಚವಟಿಗೆ ಬಂದಾಗ ಆಲದ ಮರದ ಕೊಂಬೆ ಮುರಿದು ಬಿದ್ದಿರುವ ಜಾಗದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಆ ಕಟ್ಟೆಯನ್ನ ತಮ್ಮ ಹಣೆಯಿಂದ ಮುಟ್ಟಿ ಪ್ರಣಾಮ ಮಾಡಿದರು. ಆ ಜಾಗವೇ ಅವರು ಸಾಧನೆ ಮಾಡಿದ ಸ್ಥಳ. ಆ ಸ್ಥಳದಲ್ಲಿ ಅವರು ಎಷ್ಟೊಂದು ವ್ಯಾಕುಲತೆಯಿಂದ ಹತ್ತಿದ್ದಾರೆ, ಎಷ್ಟೊಂದು ಭಗವದ್ ದರ್ಶನಗಳಾಗಿವೆ ಅವರಿಗೆ, ಭಗವತಿಯೊಡನೆ ಎಷ್ಟೊಂದು ಮಾತುಗಳನ್ನು ಆಡಿದ್ದಾರೆ. ಬಹುಶಃ ಇದಕ್ಕಾಗಿಯೇ ಇರಬೇಕು ಅವರು ಇಲ್ಲಿಗೆ ಬಂದಾಗಲೆಲ್ಲ ಆ ಸ್ಥಳಕ್ಕೆ ಪ್ರಣಾಮ ಮಾಡ್ತಾರೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ತಾವು ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದಂತಹ ಸ್ಥಳಕ್ಕೆ ತಮ್ಮ ಹಣೆ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಯಾರಿಂದಾದರೂ ಸ್ವಲ್ಪ ಉಪಕಾರವಾಯಿತು ಅಂತ ಹೇಳಿದ್ರೆ ಅದಕ್ಕೆ ಕೃತಜ್ಞತೆಯನ್ನು ತೋರಿಸತಕ್ಕಂತಹದ್ದು ಸಂಸ್ಕೃತಿಯ ಅತ್ಯಂತ ಶ್ರೇಷ್ಠ ಸಂಕೇತ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಹೆಸರು ಕೃತಜ್ಞ ಕೃತಿರಾತ್ಮವಾನ್ ಅಂತ. ಭಗವಂತನ ಹೆಸರೇ ಕೃತಜ್ಞ ಅಂತ. ಅವನಿಗೆ ಮಾಡಿದಂತಹ ಯಾವುದೇ ಬಗೆಯ ಸಹಾಯ ಎಷ್ಟೇ ಅತ್ಯಲ್ಪವಾದರೂ ಕೂಡ ಅದು ನಾವು ನೆನಪಿಟ್ಕೊಂಡು ಆನಂದಿಸ್ತಕ್ಕಂಥವನಂತೆ. ಅದಕ್ಕೆ ಕೃತಜ್ಞ ಕೃತಿರಾತ್ಮವಾನ್ ಅಂತ ಹೆಸರು. ಇಲ್ಲಿ ಶ್ರೀರಾಮಕೃಷ್ಣಿಗೆ ಆ ಸ್ಥಳ ಪಂಚವಟಿಯ ಆ ಆಲದ ಮರದ ಬುಡ ಕುಳಿತುಕೊಂಡು ಧ್ಯಾನ ಮಾಡೋದಕ್ಕೆ ಜಪ ಮಾಡೋದಕ್ಕೆ ಜಗನ್ಮಾತೆಯನ್ನು ಕರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಲ್ಲ, ಕೊನೆಗೆ ಸಿದ್ಧಿಯೂ ಕೂಡ ಅದೇ ಸ್ಥಳದಲ್ಲಿ ಆಯ್ತಲ್ಲ ಅಂತನೋ ಕಾರಣದಿಂದ ಬಂದು ಬಂದಾಗಲೆಲ್ಲ ಅಲ್ಲಿ ನಮಸ್ಕಾರ ಮಾಡ್ತಾರೆ. ಸಿದ್ಧಿ ಆದಮೇಲೂ ಕೂಡ ಅಲ್ಲಿ ತಲುಪಿದಾಗಲೆಲ್ಲ ಬಂದು ನಮಸ್ಕಾರ ಮಾಡ್ತಾರಂತೆ. ಎಂಥ ಅದ್ಭುತವಾದಂತಹ ಮಾತು, ಎಂಥ ಅದ್ಭುತವಾದಂತಹ ಒಂದು. ಮಹಾಪುರುಷರು ತಮ್ಮ ಜೀವನದ ಅನುಕ್ಷಣಗಳಲ್ಲೂ ಕೂಡ ಇಂತಿಂತ ಮಹೋನ್ನತವಾದಂತಹ ನಡಿಗೆಗಳನ್ನು ಹೇಗೆ ತೋರಿಸ್ತಾರೆ ಅಂತ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮಾಸ್ಟರ್ ಮಹರ್ಷಿ ಅದನ್ನೆಲ್ಲ ಗುರುತಿಸಿ ನಮಗೆ ತಿಳಿಸ್ತಕ್ಕಂತಹದ್ದು ಇನ್ನೊಂದು ಆನಂದದಾಯಕವಾದಂತಹ ವಿಚಾರ. ಆ ಮಾಸ್ಟರ್ ಮಹರ್ಷಿಯನಿಗೂ ಕೂಡ ನಾವು ಇದೇ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸೋಣ. ಆ ಮಹರ್ಷಿಯ ಖಂಡಿತ ನಮ್ಮ ಕೃತಜ್ಞತೆಯನ್ನ ಸ್ವೀಕರಿಸ್ತಾನೆ. ಮಾಸ್ಟರ್ ಮಹರ್ಷಿಯ ಮುಂದುವರಿಸ್ತಾನೆ. ಈಗ ಪರಮಹಂಸರು ಮತ್ತು ಮಾಸ್ಟರ್ ಬಕುಳ ಮರಗಳನ್ನು ದಾಟಿ ನಹಬತ್ ಖಾನೆಯ ಹತ್ತಿರಕ್ಕೆ ಬಂದಿದ್ದಾರೆ. ಹಾಜರಾ ಅಲ್ಲಿ ಅವರ ಕಣ್ಣಿಗೆ ಬಿದ್ದ. ಅವರು ಆತನಿಗೆ ಹೇಳ್ತಿದ್ದಾರೆ, ನೋಡು ಹೆಚ್ಚಾಗಿ ತಿನ್ನಬೇಡ, ಬಾಹ್ಯ ಶುಚಿಯ ಹುಚ್ಚನ್ನು ಬಿಟ್ಟುಬಿಡು. ಯಾರು ಬಾಹ್ಯ ಶುಚಿಗೆ ಅಷ್ಟಾಗಿ ಮನಸ್ಸು ಕೊಡ್ತಾರೋ ಅವರಿಗೆ ಬ್ರಹ್ಮಜ್ಞಾನ ದೊರೆಯುವುದಿಲ್ಲ. ಆಚಾರ ಎಷ್ಟು ಅತ್ಯಾವಶ್ಯಕವೋ ಅಷ್ಟನ್ನು ಮಾತ್ರ ಮಾಡು, ಮಿತಿಮೀರಿ ಹೋಗಬೇಡ ಅಂತ. ಈಗ ಪರಮಹಂಸರು ತಮ್ಮ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡ್ರು ಅಂತ ಮಾಸ್ಟರ್ ಮಹಾಶಯ ಬರೀತಾನೆ. ಇದ್ದಕ್ಕಿದ್ದಂತೆ ಹಾಜರಾ ಮಹಾಶಯನಿಗೆ ಶ್ರೀರಾಮಕೃಷ್ಣ ನೀಡಿದಂತಹ ಬೋಧನೆ ನೋಡಿ, ಹೆಚ್ಚು ತಿನ್ಬೇಡ ಅಂತ. ಆಧ್ಯಾತ್ಮಿಕ ಸಾಧನೆ ಮಾಡ್ತಕ್ಕಂಥವರು ಹೆಚ್ಚು ತಿನ್ನಬಾರದು, ಹೆಚ್ಚು ತಿನ್ನಬಾರದು ಅಂತ ಹೇಳಿದ ತಕ್ಷಣ ಆಗಲೇ ಅರ್ಧ ಹೊಟ್ಟೆ ಊಟ ಮಾಡ್ತಕ್ಕಂಥವರು ಇನ್ನು ಕಡಿಮೆ ಮಾಡ್ತು ಅಂತ ಹೇಳಿದ್ರೆ ಹುಚ್ಚಿಡಿತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ಶಾರೀರಿಕ ಶಕ್ತಿ ಬೇಕೇ ಬೇಕು. ಒಬ್ಬೊಬ್ಬರ ಜೀರ್ಣ ಶಕ್ತಿ ಒಂದೊಂದು ಬಗೆಯಾಗಿರುತ್ತೆ. ಮಹಾತ್ಮನ ಮಾತನ್ನ ಅರ್ಥ ಮಾಡಿಕೊಳ್ಳೋ ಹೊತ್ತಿಗೆ ಕೂಡ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ಒಬ್ಬಾಕೆ ಸುಮಾರು 20 ವರ್ಷದ ಯುವತಿ, ಅವಳು ಯೋಗಾಸನ ಬಹಳ ಅದ್ಭುತವಾದಂತಿರ್ಲಿ ಯೋಗಾಸನ ಮಾಡ್ತಾ ಇದ್ದಾಳೆ, ಜೊತೆಯಲ್ಲಿ ರಾಜಯೋಗವನ್ನು ಅಭ್ಯಾಸ ಮಾಡತಕ್ಕಂಥ ಉತ್ಸಾಹ ಅವಳಿಗೆ, ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಬಹಳ ಬುದ್ಧಿವಂತೆ. ಅವಳು ಕಾಗದ ಬರೆದ್ಲು, ಸ್ವಾಮೀಜಿ ಯೋಗಾಸನವನ್ನೇನೋ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೇನೆ, ರಾಜಯೋಗ ಅಭ್ಯಾಸದಲ್ಲಿ ನನಗೆ ವಿಶೇಷವಾದ ಆಸಕ್ತಿ, ಆದರೆ ನನ್ನದು ಒಂದೇ ಒಂದು ಕಷ್ಟ ಏನಪ್ಪಾ ಅಂತಂದ್ರೆ ನನಗೆ ಹಸಿವು ಜಾಸ್ತಿ. ಆದರೆ ಆಹಾರ ನಿಯಮದ ಬಗ್ಗೆ ಹೇಳಿದೆ, ಅರ್ಧ ಹೊಟ್ಟೆ ಊಟ ಮಾಡಬೇಕು, ಕಾಲು ಹೊಟ್ಟೆ ಖಾಲಿ ಇರಬೇಕು, ಇನ್ನು ಕಾಲು ಹೊಟ್ಟೆ ನೀರಿನಿಂದ ತುಂಬಿರಬೇಕು ಅಂತ ಅದೇ ಪ್ರಕಾರ ಮಾಡ್ತಾ ಇದ್ದೇನೆ. ಆದರೆ ಉಂಡ ಒಂದೇ ಗಂಟೆಗೆ ನನಗೆ ತಾಳಲಾರದ ಹಸಿವು ಆಗುತ್ತೆ, ಏನು ಮಾಡೋದು? ಆ ಹಸಿವಿನಿಂದಾಗಿ ಯೋಗಾಸನ ಮಾಡೋದಕ್ಕೆ ಸಾಧ್ಯವಿಲ್ಲದಾಗ್ಬಿಡುತ್ತೆ. ಯೋಗಾಸನ ಮಾಡಬೇಕಾದ್ರೆ ಊಟ ಮಾಡಿ 4 ಗಂಟೆಗಳ ನಂತರವೇ ಮಾಡಬೇಕು. 4 ಗಂಟೆ ಯಾತಕ್ಕೆ? 1 ಗಂಟೆಯೊಳಗೆ ನನಗೆ ಕರಗಿ ಹೋಗ್ಬಿಟ್ಟಿದೆ, ಮತ್ತೆ ಶಕ್ತಿಯೇ ಉಳಿದಿರೋದಿಲ್ಲ, ಏನ್ ಮಾಡುದು? ಒಮ್ಮೆ ಇಲ್ಲಿಗೆ ಬಾ ಮಾತಾಡೋಣ ಅಂತ ಅವಳಿಗೆ ಕಾಗದ ಬರೆದೆ. ಬಂದಿದ್ಲು, ಅವಳಿಗೆ ಹೇಳಿದೆ, ನೋಡು ಪತ್ರ ಮುಖೇನ ಬರೆದ್ರೆ ನಿನಗೆ ಅರ್ಥ ಆಗುವುದಿಲ್ಲ, ಅದಕ್ಕೋಸ್ಕರ ಬಾ ಅಂತ ಕರೆದೆ. ನಿನ್ನ ವಿಚಾರವೇ ಬೇರೆ, ಇತರದ ವಿಚಾರವೇ ಬೇರೆ. ನಿನ್ನ ವಿಷಯದಲ್ಲಿ ನೀನು ಅರೆ ಹೊಟ್ಟೆ ಊಟ ಮಾಡತಕ್ಕಂಥದ್ದಲ್ಲ, ಕಾಲು ಹೊಟ್ಟೆ ನೀರು ತುಂಬತಕ್ಕಂಥದ್ದಲ್ಲ, ಕಾಲು ಹೊಟ್ಟೆ ಖಾಲಿ ಇರತಕ್ಕಂಥದ್ದಲ್ಲ, ನಿನ್ನ ವಿಷಯದಲ್ಲಿ ಮುಕ್ಕಾಲು ಹೊಟ್ಟೆ ಊಟ ಮಾಡತಕ್ಕಂಥದ್ದು. ಕಾಲು ಹೊಟ್ಟೆಯಲ್ಲಿ ಕಾಲು ಭಾಗ ನೀರು ಕುಡಿಯಬೇಕಾದ್ರೆ, ಇನ್ನು ಅದರೊಳಗೆ ಕಾಲು ಭಾಗ ಬೇಕಾದ್ರೆ ಖಾಲಿ ಇಟ್ಟಿರು. ಆಮೇಲೆ ನೀನು ಯೋಗಾಸನ ಶುರು ಮಾಡೋದಕ್ಕೆ 1 ಗಂಟೆ ಮೊದಲು ಏನಾದರೂ ತಿಂದು ಆಮೇಲೆ ಯೋಗಾಸನ ಕಿಳಿ ಅಂತ ಅವಳಿಗೆ ವಿಶೇಷವಾಗಿ ಹೇಳ್ಕೊಟ್ಟದ್ದಾಯ್ತು. ಈ ಮಾತನ್ನು ಕೇಳಿದಾಗ ತಿಂಡಿ ಪೋತ್ರಿಗೆ ಬಹಳ ಆನಂದ ಆಗುತ್ತೆ. ಓ, ಹೀಗೂ ಮಾಡಬಹುದು, ಸ್ವಾಮಿಗಳು ಹೇಳಿದ್ದಾರೆ. ಆದ್ರಿಂದ ಅವರವರ ವಿಷಯದಲ್ಲಿ ಅವರವರೇ ನ್ಯಾಯಾಧೀಶರು. ಆಹಾರದ ವಿಷಯದಲ್ಲಿ, ನಿದ್ರೆಯ ವಿಷಯದಲ್ಲಿ, ಕೆಲಸ ಕಾರ್ಯಗಳ ವಿಷಯದಲ್ಲಿ, ಅವುಗಳ ಹಿತ ಮತ್ತು ಮಿತಿ ಇವುಗಳ ವಿಷಯದಲ್ಲಿ ಅವರವರಿಗೆ ಅವರವರೇ ಶ್ರೇಷ್ಠ ನ್ಯಾಯಾಧೀಶರು, ಶ್ರೇಷ್ಠ ತೀರ್ಪುಗಾರರು. ಈ ಮಾತನ್ನು ನೆನಪಿಟ್ಕೊಂಡಿರಬೇಕು. ಗುರುಗಳೇ ಆಗಲಿ, ಸಾಧು ಸಂತರೇ ಆಗಲಿ, ಒಂದು ಸಾಮಾನ್ಯ ನಿಯಮವನ್ನ ಜನರ ಮುಂದೆ ಹೇಳಿ ಹೋಗುತ್ತಾರೆ. ಅದನ್ನ ತಮ್ಮ ಶಕ್ತಿ ಸಾಮರ್ಥ್ಯ ಅವುಗಳಿಗೆ ಅನುಸಾರವಾಗಿ ಅಳವಡಿಸಿಕೊಳ್ಳತಕ್ಕಂತಹ ಜಾಣ್ಮೆ ಅವರವರಿಗೆ ಇರಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಪಶ್ಚಾತ್ತಾಪಕ್ಕೆ ಈಡಾಗಬೇಕಾಗುತ್ತೆ. ಶ್ರೀರಾಮಕೃಷ್ಣ ಹೆಚ್ಚಾಗಿ ದಿನ ಬೇಡ ಅಂತ ಹೇಳ್ತಕ್ಕಂತಹ ಮಾತನ್ನು ಹೇಳಿದ್ರು. ಅದನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಳ್ಬೇಕೋ ಅಷ್ಟು ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಅದೊಂದು ದೊಡ್ಡ ಕತೆ. ಆಹಾರದ ವಿಚಾರ ಅಂತ ಹೇಳ್ತಕ್ಕಂಥದ್ದು ದೊಡ್ಡ ವಿಚಾರ. ಅದು ಅದನ್ನ ಅಷ್ಟು ಸುಲಭವಾಗಿ ಹೇಳೋಕೆ ಸಾಧ್ಯವಿಲ್ಲ. ಆಹಾರದ ವಿಷಯದಲ್ಲಿ ತಾನೂ ಭಾವಿಸಬೇಕು, ಸುತ್ತಮುತ್ತ ಇರತಕ್ಕಂತಹ ಪ್ರಾಜ್ಞರಾದ ವೈದ್ಯರನ್ನೂ ಸಮೀಪಿಸಿ ಅವರನ್ನು ಕೂಡ ಅವರಿಂದ ಕೂಡ ಸಲಹೆಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳಿದ್ರು, ಬಾಹ್ಯ ಶುಚಿಯ ಹುಚ್ಚನ್ನ ಬಿಟ್ಟುಬಿಡು ಅಂತ. ಬಾಹ್ಯ ಶುಚಿಯ ಹುಚ್ಚು ಅಂತಂದ್ರೆ ಏನು ಅರ್ಥ ಮಾಡ್ಕೋಬೇಕು? ಶರೀರವನ್ನ ಸೋಪ್ ಹಾಕಿ ತೊಳೆದು ಶುಚಿಗೊಳಿಸತಕ್ಕಂಥದ್ದು, ಬಟ್ಟೆಯನ್ನು ಶುಚಿಯಾಗಿ ಇಟ್ಟುಕೊಡ್ತಕ್ಕಂಥದ್ದು, ಹಾಸಿಗೆ ಬಟ್ಟೆ ಇತ್ಯಾದಿ ಶುಚಿಯಾಗಿಟ್ಟಿರ್ತಕ್ಕಂಥದ್ದು, ಮನೆ ಇವುಗಳನ್ನೆಲ್ಲ ಶುಚಿಯಾಗಿಟ್ಟಿರ್ತಕ್ಕಂಥದ್ದು, ಇದನ್ನು ಎಷ್ಟು ಶುಚಿಯಾಗಿಟ್ಟಷ್ಟು ಒಳ್ಳೇದಲ್ವೇ? ಹಾಗಿರುವಾಗ ಬಾಹ್ಯ ಶುಚಿಯ ಬಗ್ಗೆ ಅದ್ಯಾಕೆ ಹಾಗೆ ಹೇಳಿದ್ರು ಶ್ರೀರಾಮಕೃಷ್ಣ ಅಂತ ಹೇಳಿದ್ರೆ, ಇಲ್ಲಿ ಬಾಹ್ಯ ಶುಚಿ ಅಂತಲೂ ಶಬ್ದ ಉಪಯೋಗಿಸಿದ್ರಿಂದ ಆ ಕಷ್ಟ ಬರುತ್ತೆ. ನಾವು ಬೇರೆ ಶಬ್ದ ಉಪಯೋಗಿಸ್ಬೇಕಲ್ಲಿ, ಮಡಿ. ಮಡಿಯ ಗೀಳನ್ನ ಬಿಟ್ಟುಬಿಡು ಅಂತ ತಾತ್ಪರ್ಯ. ಬಾಹ್ಯ ಶುಚಿಯ ಬಗ್ಗೆ ಅದರ ಹುಚ್ಚನ್ನು ಬಿಟ್ಟುಬಿಡು ಅಂತ ಹೇಳಿದ್ರಲ್ಲ, ಅದರ ಅರ್ಥ ಮಡಿಯ ಗೀಳನ್ನ ಬಿಟ್ಟುಬಿಡು ಅಂತ. ಮಡಿ ಅಂದ್ರೂ ಒಂದೇ, ಶುಚಿ ಅಂದ್ರೂ ಒಂದೇ. ಮಡಿವಾಳ ಅನ್ನೋ ಶಬ್ದ ಇದೆ, ಬಟ್ಟೆಯನ್ನು ಶುಚಿಗೊಳ್ಳತಕ್ಕಂಥವನು ಅಂತ. ಶುಚಿಯಾಗಿರೋದು ಬೇಡವೇ, ಮಡಿಯಾಗಿರೋದು ಬೇಡವೇ? ಮಡಿಯಲ್ಲಿ ನಾನಾ ವಿಧ ಇದೆ, ಅದೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದ್ದದ್ದೇ. ದೇವರ ಕೋಣೆಯಲ್ಲಿ ಮಡಿ ಬಟ್ಟೆ ಇರುತ್ತೆ. ಯಾರ ಮೇಲೆ ದೇವರ ಕೋಣೆ ಇರುತ್ತೋ ಅವ್ರ ಮೇಲೆ ಆ ಮಡಿ ಬಟ್ಟೆ, ಅದೊಂದು ಪಟ್ಟೆ. ಅದು ರೇಷ್ಮೆ ಬಟ್ಟೆ, ಮುಕುಟ ಅಂತ ಕರೀತಾರೆ. ಅದು ಮಡಿ, ಎಂಥ ಮಡಿ ಅಂತ ಹೇಳಿದ್ರೆ, ಅದು ಮುಟ್ಟಿದ್ರೂ ಮಡಿ, ಮುಟ್ಟದೇ ಇದ್ರೂ ಮಡಿ, ನೀರು ಮುಟ್ಟದೇ ಇದ್ರೂ ಮಡಿ. ತಾತನ ಕಾಲದಿಂದಲೂ ಇರುತ್ತದು. ಅದನ್ನು ಉಡ್ತಾರೆ, ಸುತ್ತಿಯಲ್ಲೇ ಇಟ್ಬಿಡ್ತಾರೆ. ಉಡ್ತಾರೆ, ಸುತ್ತಿಯಲ್ಲೇ ಇಡ್ತಾರೆ ಮಡಿ. ಈ ಮಡಿಯಲ್ಲ, ಶುಚಿ ಬೇಕೇ ಬೇಕು. ಆದರೆ ಇಲ್ಲಿ ಮಡಿಯ ಗೀಳು, ಮಡಿಯ ಹುಚ್ಚು, ಅದನ್ನು ಬಿಟ್ಬಿಡು ಅಂತ ಹೇಳಿದ್ರೆ ಏನರ್ಥ ಗೊತ್ತೇನೋ? ಅದರ ಬಗ್ಗೆ ಅತಿ ಮಾಡಬೇಡ ಅಂತ. ಎಷ್ಟೋ ಜನ ಪಾತ್ರೆ, ಅವರು ಉಪಯೋಗಿಸಿದ ಪಾತ್ರೆ ಇವರು ಉಪಯೋಗಿಸಿದಲ್ಲಿ, ಇವರು ಉಪಯೋಗಿಸಿದ ಪಾತ್ರೆ ಅವರು ಉಪಯೋಗಿಸಿಲ್ಲ ಮಡಿ. ಆದರೆ ಹೋಟ್ಲಿಗೆ ಹೋಗಿಬಿಟ್ಟು ಇಡ್ಲಿ ಸಾಂಬಾರು ಹೊಡೆಯುವಾಗ ಮಾತ್ರ ಆ ಚಮಚವನ್ನು ತಂಬಾಯೊಳಗೆ ಈ ಸಲೀಸಾಗಿ ಹಾಕೊಳ್ತಾರೆ ಆ ಚಮಚವೋ. ಅದೆಷ್ಟು ಜನರ ಬಾಯಿಯೊಳಗೆ ಹೋಗ್ಬಿಟ್ಟು ಬಂದಿರುತ್ತೋ ದೇವರಿಗೆ ಗೊತ್ತು. ಆದರೆ ಆ ಇಡ್ಲಿ ಸಾಂಬಾರು ಗಮಗಮಿಸುವಾಗ ಈ ಚಮಚ ಮಡಿಯೋ ಮೈಲಿಗೋ ಅದು ಯಾರ ಬಾಯಿಗೆ ಹೋಗಿತ್ತೋ ಇಲ್ವೋ ಅನ್ನೋ ಯೋಚನೆ ಬರೋದೇ ಇಲ್ಲ. ಹುಚ್ಚು ಮಡಿಯವಲ್ಲ. ಮಕ್ಕಳೆಲ್ಲ ಒಂದು ಆಟ ಆಡೋದುಂಟು ಹಳ್ಳಿಗಳಲ್ಲಿ ಮುಖ್ಯವಾಗಿ. ಒಂದು ಐದಾರು ಹುಡುಗರು ಎರಡು ಪಾರ್ಟಿ ಮಾಡಿಕೊಂಡು, ಈ ಕಡೆ ಮೂರು ಹುಡುಗರು, ಆ ಕಡೆ ಮೂರು ಹುಡುಗರು, ಮುಖ್ಯವಾಗಿ ಹೆಣ್ಣು ಮಕ್ಕಳ ಆಟ ಅದು. ಈ ಕಡೆ ಮೂರು ಜನ, ಆ ಕಡೆ ಮೂರು ಜನ ಸಾಲಾಗಿ ನಿಂತಿದ್ದು ತಮ್ಮ ತಮ್ಮ ಕೈಗಳನ್ನು ಪರಸ್ಪರ ಹಿಡ್ಕೊಂಡು ಕಮಾನಿನ ಆಕೃತಿಯಲ್ಲಿ ನಿಂತ್ಕೊಂಡಿರ್ತಾರೆ. ಒಬ್ಬಳು ಹುಡುಗಿನೋ ಹುಡುಗನೋ ಆ ದಾರಿಯಾಗಿ ಅವನು ತನ್ನ ಮನೆಯಿಂದ ಬರ್ತಾನೆ ಕೆರೆಗೆ ಸ್ನಾನಕ್ಕೆ. ಸ್ನಾನ ಮಾಡಿಕೊಂಡು ವಾಪಸ್ ಹೋಗಬೇಕು ಅವನು ಪೂಜೆ ಮಾಡೋದಕ್ಕೆ. ಅದಕ್ಕೋಸ್ಕರ ಅವನು ಸ್ನಾನಕ್ಕೆ ಬರೋದು, ಸ್ನಾನ ಮಾಡಿ ಮಡಿಯಾಗಿ ವಾಪಸ್ ದೇವರ ಪೂಜೆಗೆ ಹೋಗೋದು. ಅವನು ಸ್ನಾನ ಮಾಡಿಕೊಂಡು ವಾಪಸ್ ಹೋಗಬೇಕಾದ್ರೆ ಅವನು ಈ ಹುಡುಗರು ಹೀಗೆ ಕಮಾನಿನ ಆಕೃತಿಯಲ್ಲಿ ನಿಂತಿರ್ತಾರಲ್ಲ ಕೈಗಳನ್ನು ಹಿಡ್ಕೊಂಡು, ಆ ದಾರಿಯಾಗಿ ಹೋಗಬೇಕು. ಹಾಗೆ ಹೋಗುವಾಗ ಮೊದಲಿನ ಇಬ್ಬರು ಹುಡುಗರು ತಮ್ಮ ಕೈಗಳನ್ನ ಕೆಳಕ್ಕೆ ತಂದು ಅವನ ತಲೆಗೆ ಬಡಿತಾರೆ. ಆಗ ಅವನು ಅಂದ್ಕೋತ ಅಯ್ಯೋ ಕಾಗೆ ಮುಟ್ಬಿಡ್ತೋ ಅಂತಂದು ಮಡಿಯ ಮೈಲಿಯ ಮೈಲಿಗೆ ಆಗ್ಬಿಡ್ತಲ್ಲ. ತಕ್ಷಣ ವಾಪಸ್ ಬರ್ತಾನೆ ಕೆರೆಗೆ ಹೋಗಿ, ಅಂದ್ರೆ ನಿಜವಾದ ಕೆರೆ ಅಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಕೂತು ಎದ್ಬಿಟ್ರೆ ಕೆರೆಯಲ್ಲಿ ಮುಳುಗಿದ ಹಾಗೆ. ಅವನು ಹೋಗಿ ಮುಳುಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಮತ್ತೆ ಬರ್ತೇನೆ. ಹಾಗೆ ಮುಂದೆ ಹೋದ್ರೆ ಆ ಎರಡನೇ ಹುಡುಗರು, ಅವ್ರು ತಮ್ಮ ಕೈಗಳನ್ನ ಕೆಳಗೆ ಅವನ ತಲೆಗೆ ಮಡಗ್ತಾರೆ. ಅಯ್ಯೋ ಬೆಕ್ಕು ಮುಟ್ಬಿಡ್ತೋ ಅಂತಂದ್ಬಿಟ್ಟಿದ್ದೆ. ಮತ್ತೆ ಬಂದು ಸ್ನಾನ ಮಾಡ್ತಾನೆ, ಸ್ನಾನ ಮುಗಿಸ್ಕೊಂಡು ಈಗ ಮಡಿಯಾದೆ ಅಂತ ಬಂದ್ರೆ ಆ ಮೂರನೇವರು ಅವರು ಮತ್ತೆ ಹೀಗೆ ತಲೆಯನ್ನು ಮುಟ್ಟುಬಿಡ್ತಾರೆ. ತಕ್ಷಣ ಅವನು ಹೇಳ್ತಾನೆ ಅಯ್ಯೋ ನಾಯಿ ಮುಟ್ಬಿಡ್ತೋ ಅಂತ ಮತ್ತೆ ಹೋಗಿ ಸ್ನಾನಕ್ಕೆ ಇಳಿದು ಬಿಡ್ತಾನೆ. ಈ ಮೂಲಕ ಆ ಮನೆಗಳಲ್ಲಿ ಮಡಿಯ ಹೆಸರಿನಲ್ಲಿ ಗೀಳು ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಇದೆ ಅಂತ ಅನ್ನೋದನ್ನ ವ್ಯಕ್ತಪಡಿಸ್ತಾರೆ ಈ ಆಟದ ಮೂಲಕ. ಬಹಳ ಸ್ವಾರಸ್ಯವಾಗಿದೆ ಆ ಆಟ. ಪದೇ ಪದೇ ಅವರು ಮುಟ್ಟಿದ್ರು ಇವರು ಮುಟ್ಟಿದ್ರು ಅಂತ ಹೇಳ್ತಕ್ಕಂತಹ ಕಾರಣವನ್ನು ಒಡ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಶುಚಿರ್ಭೂತರಾದ ಮೇಲೆ ಅಕಸ್ಮಾತ್ ಒಂದು ಬೆಕ್ಕು ಮುಟ್ಟಿದ್ರು ಕೂಡ ಮೈಲಿಗೆ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಆ ಶುಚಿತ್ವ ಅಂತ ಹೇಳ್ತಕ್ಕಂಥದ್ದು ಆಗಲೇ ಬಂದಾಯ್ತು ಸ್ನಾನ ಮಾಡಿದ ಮೇಲೆ. ಹೊಸ ಬಟ್ಟೆ, ತೊಳೆದಂತಹ ಬಟ್ಟೆಯನ್ನು ಧರಿಸಿದ ಮೇಲೆ ಶುಚಿತ್ವ ಅಂತ ಹೇಳ್ತಕ್ಕಂಥದ್ದು ಬಂದಾಯ್ತು. ಆಮೇಲೆ ಮಂತ್ರವನ್ನು ಹೇಳುವಾಗಲೂ ಕೂಡ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಪುಂಡರೀಕನಾದಂತಹ ಪರಮಾತ್ಮನನ್ನ ಸ್ಮರಣೆ ಮಾಡಿದ ತಕ್ಷಣ ಏನೊಂದು ಕಿಂಚಿತ್ತು ಮೈಲಿಗೆ ಭಾವನೆ ಇರುತ್ತೋ ಅದು ಕೂಡ ಹೊರಟೋಗ್ಬಿಡುತ್ತೆ. ಸ್ನಾನ ಮಾಡದೇ ಇದ್ರೂ ಕೂಡ ಪ್ರೋಕ್ಷಣೆಯ ಮೂಲಕ ಭಗವನ್ ನಾಮ ಜಪದ ಮೂಲಕ ನಾವು ಶುದ್ಧರಾಗಬಹುದು. ವಿಶ್ವಾಸ ಬೇಕು ಅದಕ್ಕೆ. ಈ ರೀತಿಯಲ್ಲಿ ನಾವು ಆ ಮಡಿಯ ಗಿಳನ್ನ ಹೋಗಲಾಡಿಸಿಕೊಳ್ಬೇಕಾಗತ್ತೆ. ಶ್ರೀರಾಮಕೃಷ್ಣ ಬಳಿಗೆ ಒಬ್ಬ ಸಾಧಕ, ಬ್ರಾಹ್ಮಣ ಸಾಧಕ ಬರ್ತಾನೆ, ಕೇಳ್ಕೊಳ್ತಾನೆ, ನಾನು ಬಹಳ ಸಾಧನೆ ಮಾಡ್ತಾ ಇದ್ದೇನೆ, ಧ್ಯಾನ ಜಪ ಮಾಡ್ತಾ ಇದ್ದೇನೆ, ಆದರೆ ಮುಂದುವರಿಯೋದಕ್ಕೆ ನನಗೆ ಮಡಿಯ ಗೀಳು ಸ್ವಲ್ಪ ತೊಂದರೆ ಕೊಡ್ತಾ ಇದೆ, ಏನು ಮಾಡಿದ್ರು ಕೂಡ ನಾನು ಮೈಲಿಗೆಯೋ ಅಂತನೋ ಭಾವನೆ ನನಗೆ ತೊಂದರೆ ಕೊಡ್ತಾ ಇದೆ, ಇದರಿಂದಾಗಿ ಮುಂದುವರಿಗೆ ಸಾಧ್ಯವಾಗ್ತಾ ಇಲ್ಲ, ಏನು ಮಾಡೋದು ಅಂತ. ನಾವು ನೀವು ಆಗಿದ್ರೆ ಇದಕ್ಕೆ ಏನು ಉತ್ತರ ಕೊಡ್ತಾ ಇದ್ವು? ಶ್ರೀರಾಮಕೃಷ್ಣ ಕೊಟ್ಟಂತ ಉತ್ತರವನ್ನು ಕಂಡಾಗ ನಮಗೆ ಒಮ್ಮೆ ದಿಗಲಾಗ್ಬಿಡುತ್ತೆ. ಅವ್ರು ಹೇಳ್ತಾರೆ, ನೋಡು, ಕೆರೆ ದಂಡೆಯ ಮೇಲೆ ಪ್ರತಿದಿನ ಹೊರಕು ಹೋಗ್ತಾರಲ್ಲ ಜನ, ಆ ಜಾಗದಿಂದ ಒಂದು ಚೂರು ಮೃತ್ತಿಕೆ ಮಣ್ಣು ಅದನ್ನ ತೆಗೆದುಕೊಂಡು ನಿನ್ನ ಹಣೆಗೆ ಮುಟ್ಟಿಸ್ಕೋ, ಆ ಮಡಿ ಗೀಳು ಹೋಗುತ್ತೆ ಅಂತ. ಶೌಚ ಕಾರ್ಯ ಮಾಡತಕ್ಕಂತಹ ಜನಗಳು, ಆ ಊರಿನ ಜನಗಳೆಲ್ಲ ಶೌಚ ಕಾರ್ಯ ಮಾಡತಕ್ಕಂತಹ ಆ ಜಾಗದಿಂದ ಒಂದು ಚೂರು ಮೃತ್ತಿಕೆಯನ್ನ ಈ ಮಡಿ ಬ್ರಾಹ್ಮಣ ಹಣೆಗೆ ಹಚ್ಚಿಕೊಳ್ಬೇಕಂತೆ. ಶಸ್ತ್ರಚಿಕಿತ್ಸೆ ಅಲ್ವೇ ಇದು? ಅದನ್ನೇ ಮಾಡಿದ ಮೇಲೆ ಇನ್ನೆಲ್ಲಿ ಬಂತು ಮಡಿ? ಶುಚಿ ಅಂತ ಹೇಳ್ತಕ್ಕಂಥದ್ದು ಒಂದು ಬಾಧಕವಾಗಬಾರದು, ಅದು ಸಾಧಕವಾಗಬೇಕು. ಸ್ವಲ್ಪ ಮಟ್ಟಿನ ಶುಚಿ ಬೇಕೇ ಬೇಕು, ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ರಾಜಯೋಗದಲ್ಲೂ ಕೂಡ ಹೇಳಿದೆ, ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಶೌಚ ತಪಸ್ಸು, ಶೌಚ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಇತ್ಯಾದಿ. ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಇತ್ಯಾದಿ ಹೇಳುವಾಗ ಶೌಚ ಅನ್ನುವ ಮಾತನ್ನು ಹೇಳಿದೆ. ಆದ್ರಿಂದ ಶುಚಿಯ ಕಡೆಗೆ ಗಮನ ಕೊಡಬೇಕು, ಆದರೆ ಅದೊಂದು ಹುಚ್ಚಾಗಬಾರದು, ಮಡಿಯ ಗೀಳಾಗಿ ಪರಿಣಮಿಸಬಾರದು. ಪುರಂದ್ರದಾಸರು ಹೇಳ್ತಾರೆ, ಮಡಿ ಮಡಿ ಮಡಿ ಎಂದು ಮೂರಡಿ ಹಾರುವೆ ಏನ್ ಬುದ್ಧಿ ಏನಿಂದು ಅಂತ. ಹಳ್ಳಿಗಳಲ್ಲಿ ಎಷ್ಟೋ ಜನ ಈ ತರ ಮಡಿವಂತರು ಹೀಗೆ ಆ ಕಟ್ಟ ಹುಣಿ ಅಂತ ಹೇಳ್ತಾರೆ, ಅಂತಂದ್ರೆ ಎರಡು ಹೊಲಗಳ ನಡುವೆ ಇರತಕ್ಕಂತಹ ಬದ ಅಂತ ಹೇಳ್ತಾರೆ. ಆ ಬದದ ಮೇಲೆ ಪೌರೋಹಿತ್ಯಕ್ಕೆ ಹೋಗಬೇಕಾಗತ್ತೆ, ಒಂದೂರಿಂದ ಇನ್ನೊಂದೂರಿಗೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ಹಾಗೆ ಹೋಗೋತ್ತಿಗೆ ಆ ಬದದಲ್ಲಿ ಈ ನಾಯಿಗಳು ಕೆಲವು ಸರ್ತಿ ಗಲೀಜು ಮಾಡಿಬಿಟ್ಟಿರ್ತವೆ. ಅದನ್ನು ನೋಡ್ತಾನೆ, ನೋಡಿದ ತಕ್ಷಣ ಇದೊಂದು ಬಂದ್ಬಿಡ್ತಲ್ಲ, ಇದನ್ನು ಮುಟ್ಟಿದ್ರೆ ಹತ್ರಕ್ಕೆ ಹೋದ್ರೂ ಕೂಡ ಮೈಲಿಗೆ ಆಗ್ಬಿಡ್ತೀನಲ್ಲ ಅಂತ ಅವನು ಏನ್ ಮಾಡ್ತಾನಂತೆ, ಇದೆಲ್ಲ ತಮಾಷೆ, ಅವ್ರನ್ನೆಲ್ಲ ಒಂದು ರೀತಿಯಲ್ಲಿ ಹಾಸ್ಯ ಮಾಡಿಕೊಳ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ಕಥೆಗಳು. ಏನ್ ಮಾಡ್ತಾನಂತೆ, ಆ ಗಲೀಜು ಇದೆಯಲ್ಲ, ಅದರಿಂದ ಎರಡಡಿ ಮೂರಡಿ ದೂರದಿಂದಲೇನೆ ಎತ್ತಿ ಆ ಕಡೆ ಹಾರಬೇಕು, ಆಮೇಲೆ ಆ ಕಡೆ ಮೂರಡಿ ಹೋಗಬೇಕು. ಹಾಗೆ ಮಾಡಿದ್ರೆ ಅದರ ಸಂಪರ್ಕ ಕೂಡ ಆಗೋದಿಲ್ಲ, ಈ ರೀತಿಯಲ್ಲಿ ನನ್ನ ಮಡಿಯನ್ನು ಕಾಪಾಡ್ಕೋಬಹುದು ಅಂತನೋ ದೃಷ್ಟಿಯಿಂದ ಅವನು ಈ ಕಡೆ ಮೂರಡಿಯಿಂದಲೇನೆ ಹಾರಕ್ಕೆ ಹೊರಟ್ಬಿಡ್ತಾನಂತೆ, ಆ ಕಡೆ ಹಾರಿದನು ಲಂಕೆಗೆ ಅಂತನೋ ಹಾಗೆ. ಆದರೆ ಇವನಿಗೆ ಗೊತ್ತಿಲ್ಲ, ತಾನು ಮೂರಡಿಗಿಂತ ಜಾಸ್ತಿ ಹಾರಾಡೋಕೆ ಆಗೋದಿಲ್ಲ ಅಂತ. ಅವನ ಹಾರಿ ಎಲ್ಲಿ ಬಿಡ್ತಾನೆ ಅಂತ ಇನ್ನು ಹೊಸ ಹೇಳಬೇಕಾಗಿಲ್ಲ. ಈ ಮಡಿ ಅಂತ ಹೇಳ್ತಕ್ಕಂಥ ಭಾವನೆ ಒಂದು ಗೀಳಾಗಿ ಪರಿಣಮಿಸುತ್ತೆ ಅಂತ ಅನ್ನೋದಕ್ಕೆ ಇನ್ನೊಂದು ಪುಟ್ಟ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ರಾಮಕೃಷ್ಣ ಮಿಷನ್ ಅನ್ನ ಸಾಧುಗಳೇ ಒಬ್ರು ಬೇಲೂರು ಮಠದವರು, ಅವರು ಪೂಜೆ ಮಾಡ್ತಾ ಇದ್ದವರು. ಪೂಜಾರಿಗಳಿಗೆ ಸಾಮಾನ್ಯವಾಗಿ ಈ ಮಡಿ ಗೀಳು ಜಾಸ್ತಿ ಅಂಟ್ಕೊಂಡಿರುತ್ತೆ, ಮುಟ್ಟಿದ ತಕ್ಷಣ ಅದನ್ನು ತೊಳಿಬೇಕು, ತೊಳೆದು ಒರೆಸಿ ಇನ್ಯಾರು ಮುಟ್ಟಿದ ತಕ್ಷಣ ಮತ್ತೆ ಅದನ್ನು ತೊಳೆದು ಒರೆಸಿ ಈ ತರ. ಆಮೇಲೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೂ ಕೂಡ ಆ ಸ್ಥಳದಲ್ಲೆಲ್ಲ ಮೈಲಿಗೆ ಇರಬಹುದು. ಅದರಿಂದ ಆ ಪೂಜಾರಿಗಳು ಎಷ್ಟರ ಮಟ್ಟಿಗೆ ಈ ಮಡಿಯನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಗಂಗಾ ಜಲವನ್ನ ಪ್ರೋಕ್ಷಣೆ ಮಾಡ್ಕೋತಾ ಅಥವಾ ನೀರನ್ನಾದರೂ ಸರಿ, ಆ ನೀರಿಗೆ ಒಂದು ಚಮಚ ಗಂಗಾ ಜಲವನ್ನು ಸೇರಿಸಿ ಅದನ್ನೇ ಗಂಗೆ ಅಂತ ಭಾವಿಸಿ ಅದನ್ನು ಪ್ರೋಕ್ಷಣೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಮಡಿಯಾಗಿ ಹೋಗ್ತಿರ್ತಾರೆ. ಯಾವ ಸ್ಥಳದಿಂದ ಬೇಕಾದರೂ ಕೂಡ ಒದ್ದಕ್ಕೂ ತಾವೇ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾ ಇರೋದು. ಪುಣ್ಯಕವರು ಸಾಮಾನ್ಯ ಸ್ವಾಮಿಗಳಾದ್ರಿಂದ ತಮ್ಮ ದಾರಿಗೆ ತಾವೇ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೇನು ಸ್ವಲ್ಪ ದೊಡ್ಡ ಸ್ವಾಮಿಗಳಾಗಿದ್ರೆ ಇನ್ನೊಬ್ಬರು ಪ್ರೋಕ್ಷಣೆ ಮಾಡಬೇಕು. ಯಾಕೆ ದೊಡ್ಡ ಸ್ವಾಮಿಗಳು, ನಾನು ಕಣ್ಣಾರೆ ಕಂಡೆ. ನಮ್ಮ ಬೆಂಗಳೂರು ಆಶ್ರಮಕ್ಕೆ ಬಂದಿದ್ರು ಅವರು. ಅವರು ರಿಟೈರ್ ಆದರು, ಪೂಜಾ ಕಾರ್ಯದಿಂದ ನಿವೃತ್ತರಾದರು. ಆಮೇಲೆ ಅವರು ಮಡಿಯ ಬಗ್ಗೆ ಅಷ್ಟೆಲ್ಲ ಗಮನಿಸಬೇಕಾಗಿಲ್ಲ. ಆದರೆ ಆ ಚಟ, ಆ ಗೀಳು ಹೋಗಲೇ ಇಲ್ಲ. ಇಲ್ಲಿ ಬಂದಾಗಲೂ ಕೂಡ ಅಲ್ಲಿ ಆಶ್ರಮದ ಒಳಗಡೆಯೇ ಸಂಚಾರ ಮಾಡಬೇಕಾಗಿದ್ರು. ಒಂದು ಕಡೆ ಇನ್ನೊಂದು ಕಡೆ ತಿರುಗಾಡಬೇಕಾದ್ರೂ ಕೂಡ ಒಂದು ಕವಳಿಗೆ ಸೌಟು, ಅದರ ನೀರು ಚಿಮುಕಿಸ್ಕೊಂಡು ಚಿಮ್ಸ್ಕೊಂಡು ಅವ್ರು ಹೋಗ್ತಾ ಇದ್ರು. ಎಲ್ಲ ಎಲ್ಲ ಹೀಗೂ ಉಂಟೆ ಅಂದ್ಕೊಂಡದ್ದಾಯ್ತು ಮನಸ್ಸಿನಲ್ಲಿ, ಹೀಗೂ ಇದೆ. ಆದ್ರಿಂದ ಶ್ರೀರಾಮಕೃಷ್ಣ ಆ ಹಾಜರ, ಅವನು ಎಷ್ಟು ಮಟ್ಟಿಗೆ ಅದನ್ನು ನಡೆಸಿದನೋ ಬಿಟ್ಟನೋ ದೇವರಿಗೆ ಗೊತ್ತೋ. ಆದರೆ ಬಾಕಿ ಉಳಿದವರೆಲ್ಲರೂ ಕೂಡ ಈ ಮಡಿಯ ಒಂದು ಗೀಳಿನಿಂದ ಅಥವಾ ಹುಚ್ಚುತನದಿಂದ ಪಾರಾಗೋದಕ್ಕೆ ಇದೊಂದು ಬೋಧನೆ, ಬಹಳ ಅದ್ಭುತ. ಮತ್ ಬಳಿಕ ಹೇಳ್ತಾರೆ, ಯಾರು ಬಾಹ್ಯ ಶುಚಿಗೆ ಅಷ್ಟಾಗಿ ಮನಸ್ಸು ಕೊಡುವರೋ ಅವರಿಗೆ ಬ್ರಹ್ಮಜ್ಞಾನ ದೊರೆಯುವುದಿಲ್ಲ. ಬ್ರಹ್ಮ ಅಂತ ಹೇಳಿದ್ರೆ ಅಖಂಡ, ಎಲ್ಲೆಲ್ಲಿಯೂ ಇರುವಂತಹದ್ದು ಬ್ರಹ್ಮ. ಪ್ರತಿಯೊಂದು ಕೂಡ ಬ್ರಹ್ಮಮಯವೇ ಆಗಿದೆ. ಆದ್ರಿಂದ ಯಾವುದು ಅಶುಚಿ, ಯಾರು ಕೆಟ್ಟವರು ಯಾರು ಒಳ್ಳೆಯವರು, ಈ ಭಾವನೆಯನ್ನೆಲ್ಲ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತನೋರು ನಡೆಸ್ಕೊಳ್ಬೇಕು. ಬಾಕಿ ಉಳಿದವರು ಈಗ ಹೇಗಿದ್ದೀರೋ ಹಾಗೆ ಇರಿ, ಏನು ಹೆಚ್ಚು ಕಡಿಮೆ ಆಗುವುದಿಲ್ಲ. ನೀವೇನಾದರೂ ಹಾಗೇನಾದ್ರೂ ಮಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಆದರೆ ಬ್ರಹ್ಮಜ್ಞಾನ ಬೇಕು ಅಂತ ಅಪೇಕ್ಷೆ ಪಡ್ತು ಅಂತ ಹೇಳಿದ್ರೆ ಈ ಬುದ್ಧಿಯಿಂದ ನಾವು ಪಾರಾಗಬೇಕಾಗುತ್ತೆ. ಅದಕ್ಕೇನೇ ನಾನು ಹಿಂದೆ ಕೂಡ ಒಂದ್ಸರ್ತಿ ಹೇಳಿದ್ದೆ, ಈ ಇದನ್ನೆಲ್ಲ ಇಟ್ಕೊಂಡು ನಮ್ಮನ್ನು ಗೋಳಗೊಳ್ತಕ್ಕಂತಹ ಆ ಇತರ ಮತೀಯರು, ಉದಾಹರಣೆಗೆ ಕೇರಳದಲ್ಲಿ ಒಬ್ಬರು ಸ್ವಾಮಿಗಳು, ನಮ್ಮ ರಾಮಕೃಷ್ಣ ಮಿಷನ್ ಸ್ವಾಮಿಗಳೇ, ಅವರು ದೊಡ್ಡದಾಗಿ ಭಾಷಣ ಮಾಡ್ತಾ ಇದ್ರೆ ನೂರಾರು ಜನ ಸೇರಿದ್ದಾರೆ. ಭಾಷಣ ಮುಗಿದ ಮೇಲೆ ಅವರು ಪಾದ್ರಿಗಳು ಅವ್ರನ್ನ ಕೇಳಿದ್ರಂತೆ, ನೀವು ಎಲ್ಲವೂ ಬ್ರಹ್ಮ ಎಲ್ಲವೂ ಬ್ರಹ್ಮ ಅಂತ ಹೇಳ್ತಾ ಇದ್ದೀರಿ, ನಿಮ್ಮ ಧರ್ಮದಲ್ಲಿ ಎಲ್ಲವೂ ಬ್ರಹ್ಮ ಅಂದ ಮೇಲೆ ನೀವು ಮೂತ್ರ ಮಾಡುವುದಿಲ್ಲ, ಎಲ್ಲವೂ ಬ್ರಹ್ಮ ಅದು ಈ ನೆಲವೂ ಕೂಡ ಬ್ರಹ್ಮವೇ ಅಲ್ವೇ, ಆಗ ನೀವು ಮೂತ್ರ ಮಾಡುವುದಿಲ್ಲ ಹಾಗಂತ ಕೇಳ್ಬಿಟ್ಟಿದ್ದೆ. ಅವ್ರನ್ನೇ ನೋಡ್ತಾ ಇದ್ರಂತೆ. ಈಗ ಸ್ವಾಮಿಗಳೇನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಸ್ವಾಮಿಗಳು ಸ್ವಲ್ಪ ಹೊತ್ತೊಮ್ಮನಿದ್ರು. ಆಗ ಸುತ್ತಮುತ್ತ ಇರತಕ್ಕಂಥ ಜನರು ಕೂಡ ಕಕ್ಕಾಬಿಕ್ಕಿ, ಅಯ್ಯೋ ಇಂತಹ ಪ್ರಶ್ನೆಯನ್ನು ಕೇಳಿಬಿಟ್ರಲ್ಲ, ನಿಜ ಅದು ಎಲ್ಲವೂ ಬ್ರಹ್ಮ ಆದ ಮೇಲೆ ಮೂತ್ರ ಮಾಡೋದೆಲ್ಲಿ, ಇದಕ್ಕೆ ಹೇಗೆ ಉತ್ತರ ಕೊಡೋಕೆ ಸಾಧ್ಯ ನಮ್ಮ ಸ್ವಾಮಿಗಳು ಅಯ್ಯೋ ಅಂತ. ಆಮೇಲೆ ಪಾದ್ರಿಗಳು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಇವರಿಗೆ ಸ್ವಾಮಿಗಳು ಉತ್ತರ ಕೊಡೋಕೆ ಆಗೋದಿಲ್ಲ. ಉಳಿದವರೆಲ್ಲ ನೋಡಿದ್ರು, ನಮ್ಮ ಯೇಸು ಕ್ರಿಸ್ತನ ಮತವೇ ಶ್ರೇಷ್ಠವಾದ ಮತ, ಬನ್ನಿ ಎಲ್ಲ ಅಂತ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ರು ಅವರು. ಆಗ ಸ್ವಾಮಿಗಳು ಶಾಂತವಾಗಿ ಎಲ್ರಿಗೂ ಕೇಳಿಸುವ ಹಾಗೆ ಹೇಳಿದ್ರಂತೆ, ಫಾದರ್ ಏನು ಗಡಿಬಿಡಿ ಇಲ್ಲ, ನಾವು ಅಲ್ಲಿ ಒಂದು ಕ್ರಾಸ್ ಹಾಕ್ಬಿಡ್ತೇವೆ ಆಮೇಲೆ ಮೂತ್ರ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕ್ರಾಸ್ ಹಾಕಿದ ಮೇಲೆ ಬ್ರಹ್ಮ ಇರೋಕೆ ಸಾಧ್ಯ ಇಲ್ವಲ್ಲ, ಅವರು ದೇವರು ಇರತಕ್ಕಂಥ ಜಾಗದಲ್ಲಿ ನಮ್ಮ ದೇವರಲ್ಲಿ ಏನು ಇರೋದಿಲ್ಲ ಅಲ್ವೇ, ಆದ್ರಿಂದ ನಾವು ಧಾರಾಳವಾಗಿ ಮೂತ್ರ ಮಾಡಬಹುದು. ಆಗ ಪಾದ್ರಿಗಳು ಸೋಲು ಮೋರೆ ಹಾಕೊಂಡು ಹೊರಟ್ರಂತೆ. ಚೇಷ್ಟೆ ಚೇಷ್ಟೆ ಚೇಷ್ಟೆ ಪ್ರಶ್ನೆಗಳು ಇದೆಲ್ಲ ಉತ್ಪತ್ತಿಯಾಗುವುದು ಹೇಗೆ, ಈ ಥರದ ನಮ್ಮ ನಡವಳಿಕೆಯಿಂದ, ಅತಿಯಾದಂತಹ ಮಡಿ ಇಂಥವುಗಳನ್ನೆಲ್ಲ ಮಾಡೋದ್ರಿಂದ, ಅಥವಾ ನಮ್ಮ ಈ ತತ್ವವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇರೋದ್ರಿಂದ, ಆದ್ರಿಂದ ಬಾಕಿ ಉಳಿದವರೆಲ್ಲ ನಮ್ಮನ್ನ ತಮಾಷೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿದೆ. ಶ್ರೀರಾಮಕೃಷ್ಣರು ಯಾವುದೇ ಬಗೆಯ ಅತಿಗೂ ಕೂಡ ಅವಕಾಶ ಕೊಡದೆ ಸರಿಯಾದ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ಅರ್ಥೈಸಿಕೊಂಡು ಸಾಧನೆಯಲ್ಲಿ ಹೇಗೆ ಮುಂದುವರಿಯಬೇಕು ಅಂತನ್ನುವ ಸಲಹೆಗಳನ್ನು ಇಟ್ಟಿದ್ದಾರೆ. ಅವುಗಳನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಕೂಡ ನಮ್ಮ ಸಾಧನೆಯಲ್ಲಿ ಮುಂದುವರಿಯೋಣ ಅಂತ ಪ್ರಾರ್ಥಿಸಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನು ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.